ಈ ಬೆಲೆ ಏರಿಕೆ ಟೈಮ್ನಲ್ಲಿ ಎಲ್ಲಾ ಖರ್ಚು ಕಡಿಮೆ ಮಾಡಬಹುದು. ಊಟ ತಿಂಡಿ ಖರ್ಚು ಕಡಿಮೆ ಮಾಡಕ್ಕಾಯ್ತದೇನ್ರಿ? ನಾನು ಅದೇ ಹೇಳೋಣ ಅಂತ ಬಂದೆ. ನಮ್ ಮನೇಲಿ ಗ್ಯಾಸ್ ತೀರೋಗ್ಬಿಟ್ಟಿದೆ. ಒಂದ್ 2 ಕೆಜಿ ಗ್ಯಾಸ್ ಸಾಲ ಕೊಡ್ತೀರಾ? ರೀ, ಅದೇನು ಹಾಲೋ ಸಕ್ಕರೆನೋ ಸಾಲ ಕೊಡಕ್ಕೆ? 2 ಕೆಜಿ ಗ್ಯಾಸ್ ಅದು. ಹಂಗಾರ್ ನಿಮ್ಗೆ ಗೊತ್ತಿಲ್ವಾ, ಲಿಟಲ್ ಗ್ಯಾಸ್ ಅವರು ಇಂಥ ಟೈಮ್ಗೆ ಅಂತೆಲ್ಲ 2 ಕೆಜಿ 5 ಕೆಜಿ ಸಿಲಿಂಡರ್ ಮಾಡಿದ್ದಾರೆ. ಇಂಥ ಎಮರ್ಜೆನ್ಸಿ ಟೈಮ್ನಲ್ಲಿ ಕೈಗ್ ಬರುತ್ತೆ. ಲಿಟಲ್ ಗ್ಯಾಸ್, ಗವರ್ನಮೆಂಟ್ ಗೆಸ್ಟ್ ಹೌಸ್ ರೋಡ್, ನಜರ್ಬಾದ್, ಮೈಸೂರು. ರೈತ ಬಾಂಧವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಗೋ ಸಂರಕ್ಷಣೆಗೆ ಯೋಜನೆಗಳು ಹಾಗೂ ಗೋ ಹತ್ಯಾ ನಿಷೇಧ ಕಾಯ್ದೆ ಕುರಿತು ಮೈಸೂರು ಜಿಲ್ಲೆ ಸರಗೂರು ತಾಲೂಕಿನಲ್ಲಿ ಪಶುಸಂಗೋಪನಾ ಇಲಾಖೆಯಲ್ಲಿ ಸಹಾಯಕ ನಿರ್ದೇಶಕರಾಗಿರುವ ಡಾಕ್ಟರ್ ವೈಡಿ ರಾಜಣ್ಣ ಅವರೊಂದಿಗೆ ಸಂದರ್ಶನವಿದೆ. ರೈತ ಬಾಂಧವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಮೈಸೂರು ಜಿಲ್ಲೆ ಸರಗೂರು ತಾಲೂಕು ಪಶು ಆಸ್ಪತ್ರೆಯಲ್ಲಿ ಸಹಾಯಕ ನಿರ್ದೇಶಕರಾಗಿ ಸೇವೆ ಸಲ್ಲಿಸ್ತಿರುವಂತಹ ಡಾಕ್ಟರ್ ವೈ ಡಿ ರಾಜಣ್ಣ ಅವರು. ಪಶುಪಾಲಕರ ಎಲ್ಲರ ಅನುಭವಕ್ಕೂ ಬಂದಿರುತ್ತೆ, ಬಹಳ ಪ್ರೀತಿಯಿಂದ ತಾವು ಸಾಕಿ ಸಲಹಿದ ರಾಸುಗಳನ್ನು ಅದರ ಕೊನೆಯ ದಿವಸಗಳಲ್ಲಿ ರವಾನೆ ಮಾಡುವಂತಹ ಸಂದರ್ಭಗಳು ಎದುರಾಗುತ್ತೆ. ಖಂಡಿತ ಕೃಷಿ ಬದುಕಿನಲ್ಲಿ ಕಹಿ ನೆನಪುಗಳನ್ನು ಇದು ಈ ರೀತಿಯ ಘಟನೆಗಳು ಉಳಿಸಿ ಹೋಗೋದನ್ನು ನಾವು ಅವರ ಜೀವನದಲ್ಲಿ ಕಾಣ್ತಾ ಇದ್ದೀವಿ. ಜಾನುವಾರುಗಳ ಒಂದು ಸಂರಕ್ಷಣೆ, ಹಾಗೆಯೇ ಹತ್ಯೆಗೆ ಇರುವಂತಹ ಕಾನೂನು ಯಾವ ರೀತಿ ಇದೆ, ಏನೆಲ್ಲ ಒಂದು ಅವಕಾಶಗಳನ್ನು ಬಳಸಿಕೊಂಡು ಅವರ ಜೀವನದಲ್ಲಿ ಪ್ರೀತಿಗೆ ಪಾತ್ರ ಆದಂತಹ ರಾಸುಗಳನ್ನು ಅವುಗಳ ಮುಂದಿನ ನಿರ್ವಹಣೆಗೆ ಸರ್ಕಾರದ ಒಂದು ಸಹಭಾಗಿತ್ವದಲ್ಲಿ ಅವಕಾಶಗಳನ್ನು ಮಾಡಿಸ್ಕೋಬೋದು, ಈ ಎಲ್ಲ ವಿಚಾರಗಳ ಬಗ್ಗೆ ನಾವು ಇವತ್ತು ಚರ್ಚೆ ಮಾಡ್ತಾ ಇದ್ದೀವಿ. ನಮಸ್ಕಾರ ಡಾಕ್ಟರ್ ವೈ ಡಿ ರಾಜಣ್ಣ ಅವರೇ. ನಮಸ್ಕಾರ ಸರ್. ಗ್ರಾಮೀಣ ಬದುಕಿನಲ್ಲಿ ಇದೊಂದು ಅನಿವಾರ್ಯವಾದಂತಹ ಸಂದರ್ಭಗಳು ನಾವು ನೋಡ್ತಾ ಇರ್ತೀವಿ. ನೀವು ಸಹ ಪಶುವೈದ್ಯರಾಗಿ ಸೇವೆ ಸಲ್ಲಿಸುವಂಥ ಸಂದರ್ಭದಲ್ಲಿ ಈ ರೀತಿಯ ಪ್ರಶ್ನೆಗಳನ್ನು, ಹಾಗೆಯೇ ಗ್ರಾಮೀಣ ಬದುಕಿನಲ್ಲದೆ ನಾಗರಿಕರಲ್ಲೂ ಸಹ ವಿಶೇಷವಾಗಿ ಗೋವುಗಳನ್ನು ಮಾನವೀಯ ನೆಲೆಯಲ್ಲಿ ಅವುಗಳನ್ನು ಬದುಕಿಸೋ ನಿಟ್ಟಿನಲ್ಲಿ ಕರ್ನಾಟಕ ಸರ್ಕಾರ ಸಾಕಷ್ಟು ಶಾಸನದ ಅನ್ವಯ ಕಾರ್ಯಕ್ರಮಗಳನ್ನು ರೂಪಿಸಿದೆ, ಕಾನೂನುಗಳನ್ನು ರಚಿಸಿದೆ. ಅವುಗಳ ಬಗ್ಗೆ ಒಂದಿಷ್ಟು ವಿಚಾರ ಮಾಡೋಣ. ಹೇಳಿ, ಈ ಸಂದರ್ಭದಲ್ಲಿ ಯಾವ ರೀತಿಯ ಭಾವನೆಗಳು ನಿಮಗೆ ಮೂಡ್ತಾ ಇದೆ? ಸರ್, ಮೊದಲಿಗೆ ತಾವು ಈಗಾಗಲೇ ಹೇಳಿದ ಹಾಗೆ ರೈತರು ತಾವು ಸಾಕುವಂಥ ಜಾನುವಾರುಗಳ ನಿರ್ವಹಣೆಯನ್ನು ಮಾಡ್ತಾ ಇರ್ತಾರೆ. ಅವುಗಳ ಅಂತ್ಯದ ದಿನಗಳಲ್ಲಿ ಕೂಡ ಏನೋ ಅವು ಉಪಯೋಗಕ್ಕೆ ಬರ್ತಾ ಇದ್ವು, ಆ ಸಂದರ್ಭದಲ್ಲಿ ಯಾವ ರೀತಿ ನೋಡ್ಕೊಳ್ತಾ ಇದ್ರು, ಅದರ ಅಂತ್ಯ ದಿನಗಳಲ್ಲೂ ಕೂಡ ಅದೇ ರೀತಿ ಒಂದು ಪ್ರೀತಿಯನ್ನು ಮತ್ತು ಒಂದು ಅವುಗಳ ಜೊತೆ ಒಂದು ಮಾನವೀಯ ನೆಲೆಯಲ್ಲಿ ಅವುಗಳ ಅಂತ್ಯ ದಿನಗಳಲ್ಲೂ ಕೂಡ ಇರಬೇಕು ಅನ್ನುವಂಥದ್ದು ಒಬ್ಬ ನಾಗರಿಕನಾಗಿ ನನ್ನಂಥವನ ಆಶಯ ಕೂಡ. ಇವತ್ತು ಕರ್ನಾಟಕ ಸರ್ಕಾರ ಇಂಥ ಒಂದು ನಿಟ್ಟಿನಲ್ಲಿ ಈ ರಾಜ್ಯದ ಜಾನುವಾರುಗಳನ್ನು ಸಂರಕ್ಷಣೆ ಮಾಡುವಂಥದ್ದು, ವಿಶೇಷವಾಗಿ ಗೋ ಸಂರಕ್ಷಣೆ ಮಾಡೋದ್ರ ಮುಖಾಂತರ ಅವು ಏನು ನಮ್ಮ ಸಂಸ್ಕೃತಿಯಿಂದ ನಮಗೆ ಬಂದಿದ್ದಾವೋ ಅಂಥ ಒಂದು ಪರಂಪರೆಯನ್ನು ಉಳಿಸ್ಕೊಂಡು ಹೋಗುವಂಥದ್ದು, ಅದೊಂದು ರೀತಿಯ ಬದುಕಿನ ಮೌಲ್ಯ ಅನ್ನೋ ರೀತಿಯಲ್ಲಿ ಇವತ್ತು ನಾವು ಪರಿಗಣಿಸಬೇಕಾಗಿದೆ. ಈ ಒಂದು ನಿಟ್ಟಿನಲ್ಲಿ ಇತ್ತೀಚಿನ ಒಂದು ಕಾನೂನು ಜಾರಿಯಲ್ಲಿರುವಂಥದ್ದು ಕರ್ನಾಟಕ ಜಾನುವಾರು ಹತ್ಯೆ ಪ್ರತಿಬಂಧಕ ಕಾನೂನುಗಳ ನಿಯಮಗಳು ಹಾಗೂ ಗೋ ಸಂರಕ್ಷಣೆಯ ಕುರಿತಾದಂಥ ಸಂಕ್ಷಿಪ್ತ ಪರಿಚಯವನ್ನು ಮಾಡಿಕೊಡುವಂಥದ್ದು ಬಹುಶಃ ಇವತ್ತು ನನ್ನ ಮಾತಿನ ಹಿನ್ನೆಲೆಯಲ್ಲಿ ಇದೆ ಅಂತ ಅಂದ್ಕೊಳ್ತೀನಿ. ನಾವೆಲ್ಲ ಗಮನಿಸ್ತಾ ಬಂದಿದ್ದೀವಿ ನಮ್ಮ ಸಂಸ್ಕೃತಿಯನ್ನು, ಅದರ ಪರಂಪರೆಯನ್ನು, ಅದು ಸಾಗಿ ಬಂದ ದಿನಗಳನ್ನು ನೆನೆಸ್ಕೊಂಡ್ರೆ ಒಂದು ಕಾಲಕ್ಕೆ ಒಕ್ಕಲುತನ ಮಾಡ್ತಾ ಇರ್ತಕ್ಕಂಥ ಕೃಷಿಕರು ಅಂದರೆ ರೈತರು ಅವರ ಮನೆ ಜಮೀನು ರೈತನಿಗೆ ಒಂದು ರೀತಿ ಸ್ಥಿರಾಸ್ತಿ ಅಂತ ಈಗಲೂ ಇರ್ತವೆ. ಅದ್ರ ಜೊತೆಗೆ ಬಹಳ ಹಿಂದೆ ಆ ರೈತನ ಜೊತೆಯಲ್ಲಿ ಇರ್ತಕ್ಕಂಥ ಅವನ ಒಂದು ವಶದಲ್ಲಿರ್ತಕ್ಕಂಥ ಗಿಡ ಮರ ಸಾಕುಪ್ರಾಣಿಗಳು ಅಂದರೆ ಹಸು ಎಮ್ಮೆ ಎತ್ತು ಓರಿ ಇವು ಕೂಡ ಚರಾಸ್ತಿ ಆಗಿದ್ದ ಅಂದರೆ ಇಮೂವಬಲ್ ಪ್ರಾಪರ್ಟಿ ಅಂತ ಹೇಳ್ತೀವಲ್ಲ ಆ ರೀತಿ. ಅಂದರೆ ರೈತನ ಬಳಿ ಇದ್ದ ಅವನ ಆಸ್ತಿಯ ಜೊತೆಗೆ ಅವನಲ್ಲಿರ್ತಕ್ಕಂಥ ಗೋ ಸಂಪತ್ತು ಕೂಡ ಅವನ ಆದಾಯದ ಅಥವಾ ಅವನ ಶ್ರೀಮಂತಿಕೆಯ ಒಂದು ಮಾನದಂಡಗಳಾಗಿದ್ವು ಅನ್ನೋದನ್ನು ಬಹುಶಃ ನಾವೆಲ್ಲ ಮತ್ತೊಮ್ಮೆ ಮನವರಿಕೆ ಮಾಡ್ಕೊಳ್ಬೇಕಾಗಿದೆ. ಹೌದು. ಇದರ ಜೊತೆಗೆ ಸ್ವಲ್ಪ ಹಿಂದಕ್ಕೆ ಹೋಗೋದಾದರೆ ಮಹಾಭಾರತ ರಾಮಾಯಣ ಮಹಾಕಾವ್ಯಗಳಲ್ಲೂ ಕೂಡ ಈ ಗೋವುಗಳನ್ನು ಕುರಿತಾದಂಥ ಬಿಡಿ ಬಿಡಿ ಚಿತ್ರಗಳನ್ನು ನಾವೆಲ್ಲ ಪಠ್ಯಪುಸ್ತಕದಲ್ಲಿ ಓದಿದ್ದೇವೆ, ಕೇಳಿದ್ದೇವೆ. ಹಾಗಾಗಿ ಗೋವುಗಳ ರಕ್ಷಣೆಯ ಸಂಗತಿಗಳು ಬಹುದೊಡ್ಡ ಪ್ರಾಚೀನ ಪರಂಪರೆಯನ್ನು ಹೊಂದಿರೋದನ್ನು ನಾವು ಗಮನಿಸ್ಬೋದು. ಹೌದು. ಬಹುಶಃ ನಾವು ನೀವೆಲ್ಲ ಗಮನಿಸ್ತಾ ಇರ್ತೀವಿ ಇವತ್ತು ಕೂಡ ಹಳ್ಳಿಗಳಲ್ಲಿ ನಮ್ಮ ಗೋವುಗಳಿಗೆ ಅಂದರೆ ಆಕಳು ಅಥವಾ ಹಸು ಅಂತ ಏನು ಹೇಳ್ತೀವಿ ಈ ಗೋವುಗಳಿಗೆ ಪ್ರೀತಿಯಿಂದ ಜನರು ಬೆಳ್ಳಿ ಅಂತಾನೋ ಬಂಗಾರಿ ಗೌರಿ ಮುಂತಾದ ಹೆಸರುಗಳನ್ನ ಇಟ್ಕೊಂಡು ಅವು ಕೂಡ ನಮ್ಮ ಕುಟುಂಬದ ಸದಸ್ಯರಲ್ಲಿ ಒಬ್ಬರು ಅನ್ನುವಂತೆ ಪರಿಗಣಿಸ್ತಾ ಇರುವಂಥ ರೀತಿಯನ್ನು ನೋಡಿದಾಗ ನಿಜಕ್ಕೂ ಮನಸ್ಸು ತುಂಬಿ ಬರುತ್ತೆ. ಅಂತ ಒಬ್ಬ ರೈತರನ್ನ, ರೈತ ಮಹಿಳೆಯರು, ಆ ರೈತರ ಮಕ್ಕಳು ಗೋವುಗಳನ್ನ ನೋಡುವಂತಹ ರೀತಿ, ನಿಜಕ್ಕೂ ಗೋವಿನ ಮಹತ್ವವನ್ನ, ಅವು ನಮ್ಮ ಜೀವನದ ಅವಿಭಾಜ್ಯ ಅಂಗವೇ ಆಗಿರೋದನ್ನ ನೋಡಿದಾಗ ಗೋವುಗಳು ನಿಜವಾಗ್ಲೂ ರೈತರ ಪಾಲಿನ ಕಾಮಧೇನುವೇ ಆಗಿದೆ ಅಂತೇಳಿ ಹೇಳ್ಬೋದು. ಈಗ ರೈತರ ಪಾಲಿಗೆ ಕಾಮಧೇನು ಅಂತ ಹೇಳಿದ್ವಿ, ಅದು ಹೇಗೆ ಅಂತ ಏನಾದರೂ ನಾವು ಒಂದು ಕ್ಷಣ ಯೋಚನೆ ಮಾಡೋದಾದರೆ ಸ್ವಲ್ಪ ಹಿನ್ನೆಲೆಯನ್ನು ಕೊಡಬೇಕಾಗುತ್ತೆ. ಗೋವಿನ ಹಾಲು ಅಮೃತಕ್ಕೆ ಸಮಾನ ಅಂತೀವಿ, ಇದು ಕೇವಲ ಭಾವಾವೇಶದ ಮಾತಲ್ಲ. ಹಸುವಿನ ಹಾಲಿನಲ್ಲಿ ಕಬ್ಬಿಣಾಂಶದ ಕೊರತೆಯನ್ನು ಬಿಟ್ಟು ಉಳಿದೆಲ್ಲ ಪೌಷ್ಟಿಕಾಂಶದ ಅಂಶಗಳಿದ್ದಾವೆ. ಹಾಲು ಎಷ್ಟರ ಮಟ್ಟಿಗೆ ಅಂದರೆ ಇವತ್ತಿಗೂ ಕೂಡ ಹುಟ್ಟಿದ ಮಗುವಿನಿಂದ ನಮ್ಮ ಮನೆಯಲ್ಲಿರ್ತಕ್ಕಂಥ ವೃದ್ಧರವರೆಗೂ ಕೂಡ ಅವರ ಆರೋಗ್ಯ ದೃಷ್ಟಿಯಿಂದ ಅತ್ಯಂತ ಕಡಿಮೆ ಖರ್ಚಿನಲ್ಲಿ, ಅದರಲ್ಲೂ ಹಳ್ಳಿಗಳಲ್ಲಿ ಇವತ್ತು ಭಾಳ ಕಡಿಮೆ ಖರ್ಚಿನಲ್ಲಿ ಸಿಗಬಹುದಾದಂಥ ಅದ್ಭುತ ಆಹಾರ ಈ ಹಾಲು. ಇನ್ನು ಮನೆಯಲ್ಲಿನ ಗರ್ಭಿಣಿಯರಿಗೆ, ಬಾಣಂತಿಯರಿಗೆ ಹಾಲು ಪೌಷ್ಟಿಕಾಂಶದ ರಹದಾರಿಯಾಗಿದೆ. ಬಹುಶಃ ಈ ಎಲ್ಲ ಹಿನ್ನೆಲೆಯಲ್ಲಿ ಇವತ್ತು ಸರ್ಕಾರ ಹಸು ಸಾಕಾಣಿಕೆಗೆ, ಹೈನುಗಾರಿಕೆಗೆ ಹೆಚ್ಚು ಒತ್ತನ ಕೊಡ್ತಿದೆ ಅಂತಂದರೆ ಕೇವಲ ಆದಾಯ ದೃಷ್ಟಿಯನ್ನು ದ್ವಿಗುಣ ಮಾಡೋ ದೃಷ್ಟಿಯಲ್ಲ, ಮನೆಯಲ್ಲಿರ್ತಕ್ಕಂಥ ಕುಟುಂಬ ಸದಸ್ಯರಿಗೂ ಕೂಡ ಸರಾಸರಿ ಕನಿಷ್ಠ 250 ml ಕಾಲಿಟ್ರ್ ಅಂತೀವಲ್ಲ, 250 ml ಆದರೂ ಅವರ ಕುಟುಂಬದ ಬಳಕೆಗಾಗಬೇಕು, ಅಲ್ಲಿರುವಂಥ ಕುಟುಂಬ ಸದಸ್ಯರ ಆರೋಗ್ಯ ಕೂಡ ಉತ್ತಮಗೊಳ್ಳಬೇಕು. ಇದು ಒಂದು ಆಹಾರ ಭದ್ರತೆ, ಹಾಗೆಯೇ ಪೌಷ್ಟಿಕಾಂಶಗಳ ಭದ್ರತೆಯ ವಿಷಯನೂ. ಖಂಡಿತ ಖಂಡಿತ ಸರ್, ಖಂಡಿತ. ಇನ್ನು ಮುಂದೆ ಬರೋದಾದರೆ ನಾವು ಹಸುಗಳ ಸಗಣಿಯನ್ನು ನಾವು ಜಮೀನು ಬಳಕೆಗೆ ಬಳಸ್ಕೊಳ್ತಾ ಬಂದಿದ್ದೀವಿ. ಗಂಜಾಳವನ್ನು, ಅದರಲ್ಲೂ ನಮ್ಮ ದೇಸಿ ಗೋತಳಿಗಳಾದಂಥ ಹಳ್ಳಿಕಾರು, ಅಮೃತ್ ಮಹಲ್ ತಳಿಗಳ ಗಂಜಾಳದಲ್ಲಿ ಔಷಧೀಯ ಅಂಶಗಳಿರುವುದನ್ನು ನಾವು ಗಮನಿಸಿದ್ದೇವೆ. ಇನ್ನು ಹೆಚ್ಚಿನ ಪ್ರಮಾಣದಲ್ಲಿ ಒಂದು 16 ರಾಸುಗಳ ಸಾಕಾಣಿಕೆಯಲ್ಲಿ ಬರುವಂಥ ಸಗಣಿಯಿಂದ ನಾವು ಗೋಬರ್ ಗ್ಯಾಸ್ ಅನಿಲವನ್ನು ಕೂಡ, ಇವತ್ತು ಏನು ಗ್ಯಾಸ್ಗೆ ನಾವು ಕಾಯ್ತಾ ಇದ್ದೀವಿ ಕ್ಯೂ, ಅದನ್ನು ಕೂಡ ಪರ್ಯಾಯವಾಗಿ ನಾವು ಇಂಧನವನ್ನಾಗಿ ನಾವು ಬಳಸ್ಬೋದಾಗಿದೆ. ಇನ್ನು ಸ್ವಲ್ಪ ಹೆಚ್ಚಿನ ಪ್ರಮಾಣದಲ್ಲಿ ಮಾಡಬೇಕು, ಯಾವುದೋ ಉದ್ಯೋಗ ಸಿಗ್ತಿಲ್ಲ ಅನ್ನುವಂಥ ರೀತಿ ಸ್ಥಿತಿಯಲ್ಲಿ ನಮ್ಮ ಯುವಕರಿಗೆ ಇವತ್ತು ಹೈನುಗಾರಿಕೆ ಕೂಡ ಅಥವಾ ಗೋ ಸಾಗಾಣಿಕೆ ಒಂದು ಸ್ವಯಂ ಉದ್ಯೋಗವನ್ನಾಗಿ ಕೂಡ ಮಾಡ್ಕೊಳ್ಳೋದ್ರಲ್ಲಿ ಎರಡನೇ ಮಾತೇ ಇಲ್ಲ. ಈ ಎಲ್ಲ ವಿಚಾರಗಳನ್ನು ನೋಡಿದಾಗ ಖಂಡಿತ ಗೋವು ನಮಗೆ ಒಂದು ರೀತಿ ವರದಾನವಾಗಿ ಬಂದಿದೆ, ನಮ್ಮ ಸಂಸ್ಕೃತಿಯ ಜೊತೆಗೆ ನಮ್ಮ ಬದುಕಿನ ಆರ್ಥಿಕ ಮಟ್ಟವನ್ನು ಕೂಡ ಸುಧಾರಿಸುವಲ್ಲಿ ಒಂದು ಪ್ರಮುಖ ಪಾತ್ರವನ್ನು ವಹಿಸ್ತಾ ಬಂದಿದೆ. ಆ ಕಾರಣಕ್ಕೆ ಆರಂಭದಲ್ಲಿ ನಾನು ಹೇಳಿದೆ, ರೈತರು ಪಾಲಿಗೆ ನಮ್ಮ ಗೋವುಗಳು ಕಾಮಧೇನು ಆಗಿದೆ ಅನ್ನುವಂಥ ಮಾತನ್ನು ಹೇಳಿದೆ. ನಾವು ಸಾಮಾನ್ಯವಾಗಿ ವಿದ್ಯಾರ್ಥಿಗಳಾಗಿದ್ದಾಗ ನಮ್ಮ ವಯೋಮಾನದವರು ಒಂದು ಕವಿತೆಯನ್ನು, ಪದ್ಯವನ್ನು ಓದ್ತಾ ಇದ್ವಿ, ಗೋವಿನಾಡು. ಇಟ್ಟರೆ ಸಗಣಿಯಾದೆ, ತಟ್ಟಿದರೆ ಕುರುಳಾದೆ, ಸುಟ್ಟರೆ ನೊಸಲಿಗೆ ವಿಭೂತಿಯಾದೆ, ನೀನಾರಿಗಾದೆಯೋ ಎಲೆಮಾನವ ಎನ್ನುವ ಸಾಲುಗಳು ಬಹುಶಃ ಗೋವಿನ ಮಹತ್ವವನ್ನು, ಆ ಒಂದು ಗೋವಿನ ಔಚಿತ್ಯವನ್ನು, ಅದರ ಜೊತೆಗಿನ ಒಂದು ಅವಿನಾವ ಸಂಬಂಧವನ್ನು ಇವತ್ತು ಕೂಡ ಮರುಕೊಳ್ತಾ ಇದ್ದಾವೆ. ಹೀಗೆ ಗೋವು ಸಮಾಜದ ಮುಖ್ಯವಾಹಿನಿಯಲ್ಲಿ ಎಲ್ಲರ ಪ್ರೀತಿಗೆ ಪಾತ್ರವಾದಂಥ ಒಂದು ಅನನ್ಯವಾದಂಥ ಒಂದು ಅಪರೂಪದ ಸಾಕುಪ್ರಾಣಿ. ಈ ಕಾರಣಕ್ಕೆ ಗೋ ಸಂರಕ್ಷಣೆ ಎಂಬುದು ಇವತ್ತಿನ ನಮ್ಮ ಸಂಸ್ಕೃತಿಯ ಒಂದು ಮೌಲ್ಯ ಅಂತ ಹೇಳಿದ್ರೆ ತಪ್ಪೇ ಆಗಲಿಕ್ಕಿಲ್ಲ. ಮುಂದುವರೆದು ಇನ್ನೊಂದು ಮಾತು ಹೇಳಬೇಕು, ಬಹುಶಃ ಇಂತಹ ಒಂದು ಜಾನುವಾರುಗಳನ್ನು, ಸಭ್ಯತೆಯ ಗೋವುಗಳನ್ನು, ಪಾಪ ಗೋವುಗಳಂದ್ರೆ ಭಾಳ ಸಭ್ಯತೆ, ಮುಂದೆ ಬಂದರೆ ಹಾಯಬೇಡಿ, ಹಿಂದೆ ಬಂದರೆ ಅಂತ ಹೇಳ್ತಾರೆ ಆ ರೀತಿ, ಇಂಥ ಒಂದು ಸಭ್ಯತೆಯ ಗೋವುಗಳನ್ನು ಹಿಂಸೆ ಮಾಡುವಂಥದ್ದು, ಹತ್ಯೆ ಮಾಡುವಂಥದ್ದು ಎಷ್ಟು ಮಟ್ಟಿಗೆ ಸರಿ ಅಂತೇಳಿ ಮೊದಲಿಗೆ ಬೇರೆಯವರಿಗಿಂತ ನಾವು ನಾಗರಿಕರು ಪ್ರಶ್ನೆಯನ್ನು ಮಾಡ್ಕೊಳ್ಬೇಕಾಗಿದೆ. ಬಹುಶಃ ಈ ಎಲ್ಲ ವಿಚಾರಗಳ ನೆಲೆ ಹಿನ್ನೆಲೆಯಲ್ಲಿ ಕರ್ನಾಟಕ ಸರ್ಕಾರ ಇವತ್ತು ಜಾರಿಗೆ ತಂದಿರುವಂಥ ಕಾನೂನು, ಕರ್ನಾಟಕ ಜಾನುವಾರು ಹತ್ಯೆ ಪ್ರತಿಬಂಧಕ ಮತ್ತು ಸಂರಕ್ಷಣಾ ಅಧ್ಯಾದೇಶ 2020, ಇದು ಕಳೆದ ವರ್ಷದ 2021 January 5th ಶಾಸನವಾಗಿ ನಮ್ಮ ರಾಜ್ಯದಲ್ಲಿ ಜಾರಿಯಲ್ಲಿದೆ. ಹಾಗಾದರೆ ಈ ಕಾನೂನಿನ ಅಂಶಗಳು, ಈ ಕಾನೂನಿನ ಅಂಶಗಳು ಏನು ಹೇಳ್ತವೆ, ಏನೆಲ್ಲ ವಿಚಾರಗಳು ಅಡಕವಾಗಿದೆ ಎಂಬುದ್ರ ಬಗ್ಗೆ ಒಂದಷ್ಟು ನಾವು ಸಂಕ್ಷಿಪ್ತವಾಗಿ ತಿಳ್ಕೊಳ್ಳೋದಾದರೆ, ಈ ಕಾನೂನಿನ ಆರಂಭದಲ್ಲಿ ಮಾತಿ ಕರ್ನಾಟಕ ಜಾನುವಾರು ಹತ್ಯೆ ಪ್ರತಿಬಂಧಕ ಅಂತಿದೆ. ಜಾನುವಾರು ಅಂತ ಅಂದರೆ ಕಾನೂನಿನಲ್ಲಿ ವ್ಯಾಖ್ಯಾನ ಮಾಡಿರುವಂಥದ್ದು, ಜಾನುವಾರು ಅಂದರೆ ಎಲ್ಲ ವಯಸ್ಸಿನ ಆಕಳು, ಎಲ್ಲ ವಯಸ್ಸಿನ ಆಕಳು, ಆಕಳ ಕರು, ಗೂಳಿಗಳು, ಎತ್ತು ಹಾಗೂ 13 ಒಳಗಿನ ಕೋಣ, ಎಮ್ಮೆ, ಇವುಗಳು ಜಾನುವಾರು ವ್ಯಾಪ್ತಿಯ ವ್ಯಾಖ್ಯಾನದಲ್ಲಿ ಬರ್ತವೆ. ಮುಂದುವರೆಯದು ಜಾನುವಾರು ಹತ್ಯೆ ಅನ್ನೋ ಪದ ಬರುತ್ತಲ್ಲ, ಜಾನುವಾರು ಹತ್ಯೆಗೆ ಕಾನೂನಿನ ವ್ಯಾಪ್ತಿಯಲ್ಲಿ ವ್ಯಾಖ್ಯಾನ ಮಾಡೋದು ಏನಂತಂದರೆ, ಯಾವುದೇ ವಿಧಾನದಿಂದ ಜಾನುವಾರುಗಳನ್ನು ಕೊಲ್ಲೋದಾಗಲಿ, ಅವುಗಳ ಸಾವಿಗೆ ಕಾರಣವಾಗುವಷ್ಟರ ಮಟ್ಟಿಗೆ ಅವುಗಳನ್ನು ದೈಹಿಕವಾಗಿ ಹಾನಿಗೊಳಿಸುವಂಥದ್ದು ಮಾಡಲಿಕ್ಕಿಲ್ಲ ಅನ್ನುವಂಥದ್ದು ಜಾನುವಾರು ಹತ್ಯೆಯ ಒಂದು ವ್ಯಾಖ್ಯಾನವಾಗಿದೆ. ಇನ್ನು ಜಾನುವಾರು ಹತ್ಯೆಯ ನಿಷೇಧ, ನಿಷೇಧ ಅಂದರೆ ಯಾವ ರೀತಿ ಅಂದರೆ, ಯಾವುದೇ ಒಬ್ಬ ವ್ಯಕ್ತಿ ಎಲ್ಲ ವಯಸ್ಸಿನ ಆಕಳು, ಆಕಳ ಕರು, ಗೂಳಿ, ಎತ್ತು ಹಾಗೂ 13 ಒಳಗಿನ ಕೋಣ ಅಥವಾ ಎಮ್ಮೆಯನ್ನು ಹತ್ಯೆ ಮಾಡುವಂತಿಲ್ಲ, ಅಥವಾ ಆ ಒಂದು ಜಾನುವಾರುಗಳನ್ನು ಕೊಲ್ಲಲು ಕೊಡತಕ್ಕದ್ದಲ್ಲ, ಮಾರಾಟ ಮಾಡತಕ್ಕಂಥದ್ದು ಅಲ್ಲ. ಮತ್ತೆ ಈ ಒಂದು ಜಾನುವಾರು ಹತ್ಯೆ ನಿಯಂತ್ರಣ ಸಂಬಂಧವಾಗಿ ಕಾನೂನಿನ ಅನುಷ್ಠಾನ ಮಾಡುವಂಥವ್ರು ಯಾರು, ಅದರ ಅದರ ಒಂದು ಈ ಕಾನೂನಿನ ನಿಯಂತ್ರಣ ಸಂಬಂಧವಾಗಿ ಏನು ಒಂದು ಸೃಷ್ಟಿಯನ್ನು ಮಾಡ್ಕೊಂಡಿದ್ದಾರೆ ಅಂತಂದರೆ, ಒಂದು ಸಕ್ಷಮ ಪ್ರಾಧಿಕಾರವನ್ನು ನೇಮಕ ಮಾಡಿದ್ದಾರೆ ಸರ್ಕಾರ. ಅದರಲ್ಲಿ ರಾಜ್ಯ ಸರ್ಕಾರದ ಕಂದಾಯ ತಾಲೂಕಿನ ಆಯಾ ತಾಲೂಕಿನ ತಹಸೀಲ್ದಾರವರು ಇರ್ತಾರೆ, ಅಲ್ಲಿನ ಸ್ಥಳೀಯ ಪಶುವೈದ್ಯಾಧಿಕಾರಿಗಳು ಈ ಸಕ್ಷಮ ಪ್ರಾಧಿಕಾರದ ಪ್ರಾಧಿಕಾರಿಯಾಗಿ ಒಂದು ಕಾನೂನನ್ನು ತಯಾರಿ ತರಲಿಕ್ಕೆ ಅವರದೇ ಅಂಥ ಅಧಿಕಾರವನ್ನು ಒಳಗೊಂಡಿರ್ತದೆ. ಇನ್ನು ಈ ಕಾನೂನಿನ ವ್ಯಾಪ್ತಿಯಲ್ಲಿ ಒಂದಷ್ಟು ಸಾಗಾಣಿಕೆಗೆ, ಈ ಜಾನುವಾರು ಸಾಗಾಣಿಕೆ ಮಾಡೋದನ್ನು ನಾವು ಗಮನಿಸ್ತೇವೆ. ಸಾಮಾನ್ಯವಾಗಿ ನಾವು ದಿನನಿತ್ಯ ಪತ್ರಿಕೆಗಳು ನೋಡ್ತಾ ಇರ್ತೀವಿ, ಒಂದು ಜಾನುವಾರು ಸಾಗಾಣಿಕೆ ಮಾಡ್ತಿದ್ರು, ತುಂಬ ಲಾರಿನ ಲೋಡ್ಗಟ್ಟಲೆ ಸಾಗಾಣಿಕೆ ಮಾಡ್ತಿದ್ದು, ಭಾಳ ಉಸಿರುಗಟ್ಟು ಸಾಯ್ತಾ ಇದ್ದಾವೆ, ಈ ಥರ ಅಮಾನವೀಯ ದೃಶ್ಯಗಳನ್ನು ವರದಿಗಳನ್ನು ನಾವು ಪತ್ರಿಕೆಗಳಲ್ಲಿ ಗಮನಿಸ್ತಾ ಇರ್ತೀವಿ. ಈ ಸಂಬಂಧವಾಗಿ ಈ ಜಾನುವಾರು ಸಾಗಾಣಿಕೆ ಮೇಲೆ ಒಂದಷ್ಟು ನಿರ್ಬಂಧಗಳನ್ನು ವಿಧಿಸಿ ಕಾನೂನಲ್ಲಿ ಹೇಳಿದ್ದಾರೆ. ಅವೇನಂತಂದರೆ, ಯಾವೊಬ್ಬ ವ್ಯಕ್ತಿಯು ಯಾವುದೇ ಜಾನುವಾರುಗಳನ್ನು ರಾಜ್ಯದೊಳಗಿನ ಒಂದು ಸ್ಥಳದಿಂದ ಇತರೆ ಸ್ಥಳಕ್ಕೆ, ಅಂದರೆ ರಾಜ್ಯದ ಒಂದು ಭಾಗದಿಂದ ಇನ್ನೊಂದು ಭಾಗಕ್ಕೆ ಜಾನುವಾರು ಹತ್ಯೆಗಾಗಿ ಸಾಗಾಣಿಕೆ ಮಾಡತಕ್ಕದ್ದಲ್ಲ ಅಥವಾ ಸಾಗಾಣಿಕೆಗಾಗಿ ಕೊಡತಕ್ಕದ್ದಲ್ಲ. ಆದರೆ ಒಂದು ವಿನಾಯಿತಿ ಇದೆ, ಹಾಗಾದರೆ ನಾವು ಯಾರು ಸಾಗಣೆ ಮಾಡೋರಾಗಿಲ್ವಾ ಅಂತೇಳಿ ಪ್ರಶ್ನೆ ಬರ್ಬೋದು. ಕೃಷಿ ಮತ್ತು ಪಶುಸಂಗೋಪನೆಯ ಉದ್ದೇಶಕ್ಕಾಗಿ ಬೇಸಾಯ ಮಾಡಲಿಕ್ಕೆ ಎತ್ಕೊಂಡು ತರಬೇಕಿತ್ತು ಒಂದೂರು ಇನ್ನೊಂದು ಊರಿಗೆ, ಅಥವಾ ನಾವು ಹಾಲು ಉತ್ಪಾದನೆ ಮಾಡಲಿಕ್ಕೆ ಕಸ್ಕೊಂಡು ತರಬೇಕಿತ್ತು ಅನ್ನೋದಾದರೆ, ಕೃಷಿ ಮತ್ತು ಪಶುಸಂಗೋಪನೆ ಉದ್ದೇಶಕ್ಕಾಗಿ ಕೇಂದ್ರ ರಾಜ್ಯ ಸರ್ಕಾರಗಳು ನಿಯಮಿಸಿದ ವಿಧಾನದಲ್ಲಿ ಒಂದು ಇಷ್ಟೇ ಇರಬೇಕು ಅಂತ ಇರುತ್ತೆ, ಇಂಥ ಲಾರಿನಲ್ಲಿ ಇಷ್ಟು ಜಾಗ ಇರಬೇಕು, ಮುಂದೆ ಹೇಳ್ತೀನಿ ಅದನ್ನು, ಅದೇ ವಿಧಾನದಲ್ಲಿ ಅವುಗಳ ಸಾಗಾಣಿಕೆಗೆ ಅವಕಾಶವನ್ನು ನೀಡಿರುತ್ತದೆ. ಅದನ್ನು ನಾವು ಅಪರಾಧ ಅಂತ ಅರ್ಥೈಸುವಂತಿಲ್ಲ. ಆ ಒಂದು ಸಾಗಾಣಿಕೆ ನಿಯಮಗಳನ್ನ ಪಾಲಿಸಿ ಕೃಷಿ ಮತ್ತು ಹೈನುಗಾರಿಕೆ ಉದ್ದೇಶಕ್ಕಾಗಿ ಅವುಗಳನ್ನು ಸಾಗಾಣಿಕೆ ಮಾಡ್ತಾ ಇದ್ರೆ ಅದಕ್ಕೆ ನಾವು ವಿನಾಯಿತಿಯನ್ನು ಕೊಟ್ಟಿದೆ ಇದರಲ್ಲಿ. ಈಗ ನಿಮ್ಮ ಮಾತು ಕೇಳ್ತಾ ಇದ್ರೆ ಕೆಲವೊಂದು ಪ್ರಶ್ನೆಗಳು ನನಗೂ ಮೂಡ್ತಾ ಇದೆ, ಬಹುಶಃ ಕೇಳುಗ ಬಂಧುಗಳಲ್ಲೂ ಮೂಡಿರುತ್ತೆ. ಎಷ್ಟೋ ಒಂದು ಒಳ್ಳೆಯ ಉದ್ದೇಶದಿಂದ ನಾವು ಪಶುಸಂಗೋಪನೆ ನಡೆಸ್ತಾ ಇರ್ತೀವಿ, ಅನಿವಾರ್ಯ ಸಂದರ್ಭಗಳಲ್ಲಿ ಆ ಒಂದು ಆಕಳಿಗೆ ವಯಸ್ಸಾಯಿತು ಅನ್ನೋ ಕಾರಣಕ್ಕೂ, ಅಥವಾ ನಾವು ಇದನ್ನು ಮುಂದುವರ್ಸೋಕ್ಕಾಗಲ್ಲ, ನಮ್ಮ ಜೀವನದಲ್ಲಿ ಜೀವನ ವಿಧಾನದಲ್ಲಿ ಬದಲಾವಣೆಗಳಾಗಿದೆ, ಅದಕ್ಕೆ ಬೇಕಾದಂತಹ ಜನ ನಮ್ಮಲ್ಲಿ ಇಲ್ಲ ಅಂದಾಗ ಈ ರೀತಿ ಸಾಗಾಣಿಕೆ ಅಥವಾ ಇನ್ನೊಬ್ಬರಿಗೆ ಮಾರಾಟ ಮಾಡುವಂಥದ್ದು ಅನಿವಾರ್ಯ ಆಗುತ್ತೆ. ನಿರ್ವಹಣೆ ಕಷ್ಟ ಆದಂಥ ಸಂದರ್ಭಗಳು ಅಥವಾ ಆರ್ಥಿಕವಾಗಿ ಲಾಭದಾಯಕ ಅಲ್ಲ ಅನ್ನೋ ಒಂದು ಸಂದರ್ಭಗಳಲ್ಲಿ, ಹಾಗೆಯೇ ಆ ರಾಸುವಿನ ಶಕ್ತಿ ಕಡಿಮೆ ಆಗಿದೆ ಅನ್ನೋ ಕಾರಣಕ್ಕೆ ಒಂದಲ್ಲ ಒಂದು ಸಾಗಾಣಿಕೆ ಬೇಕಾಗುತ್ತೆ. ಖಂಡಿತ. ಹಾಗಾಗಿ ಕೇಳಿದೆ, ಹಾಗಾದರೆ ಇದಕ್ಕೇನು ಪರಿಹಾರಗಳು? ನೀವು ಹೇಳಿದ್ರಿ ನಿಯಮದ ಪ್ರಕಾರ ಕೆಲವು ವಿಧಾನಗಳನ್ನು ಅನುಸರಿಸಬೇಕಾಗತ್ತೆ ಅಂತ. ಹೌದು, ಹೇಳಿ ಅದ್ರ ಬಗ್ಗೆ. ಸರಿಗ, ನಮ್ಮ ಜನರಲ್ಲಿ ಇರ್ತಕ್ಕಂಥ ಒಂದು ದೊಡ್ಡ ಪ್ರಶ್ನೆದ ಗೊಂದಲ ಅಥವಾ ಹನುಮಾನ ಅಂತಂದರೆ, ತಾವೇ ಹೇಳಿದ್ರಿ ನಮ್ಮ ಮನೆಯಲ್ಲಿ ಆಕಳಿದೆ, ಅದಕ್ಕೆ ವಯಸ್ಸಾಗಿದೆ, ಅದರಿಂದ ಯಾವುದೇ ಹಾಲು ಉತ್ಪಾದನೆ ಆಗ್ತಿಲ್ಲ, ಲಾಭನೂ ಕೂಡ ಬರ್ತಿಲ್ಲ, ನಮಗೆ ನಿರ್ವಹಣೆ ಕಷ್ಟ ಆಗ್ತಾ ಇದೆ, ವಯಸ್ಸಾದ ಹಸುಗಳನ್ನು ಖರೀದಿಸುವವರು ಯಾರೂ ಇಲ್ಲ, ವಯಸ್ಸಾದ ಮೇಲೆ ಯಾರು ತಗೊಳ್ಳೋದೂ ಇಲ್ಲ ಮಾರಾಟಕ್ಕೆ, ಏನು ಮಾಡೋದು ಅನ್ನುವಂಥ ಸಹಜ ಪ್ರಶ್ನೆ, ಅದು ನಿರೀಕ್ಷಿತ ಪ್ರಶ್ನೆ. ಇದು ಸಹಜವಾಗಿ ಎಲ್ಲ ಕಡೆ ಕೇಳಿ ಬರುವಂಥ ಮಾತುಗಳು, ವಿಶೇಷವಾಗಿ ಈ ಕಾಯ್ದೆ ಜಾರಿಗೆ ಬಂದ ನಂತರ ಹೆಚ್ಚು ಅದರ ಬಗ್ಗೆ ಚರ್ಚೆಗಳು ಕೂಡ ಆಗ್ತಾ ಇದೆ. ಇಲ್ಲಿ ಇದೇ ಒಂದು ಜಾನುವಾರು ಹತ್ಯೆ ಪ್ರತಿಬಂಧಕ ಕಾನೂನಿನಲ್ಲೇ ರಾಜ್ಯ ಸರ್ಕಾರ ಇನ್ನೊಂದಷ್ಟು ಪರಿಹಾರಗಳನ್ನ ಸೂಚನೆಯನ್ನು ಕೊಟ್ಟಿದೆ. ಜಾನುವಾರುಗಳ ಪೋಷಣೆಯನ್ನು ಕೈಗೊಳ್ಳಲು ಅಗತ್ಯವೆಂದು ಭಾವಿಸಬಹುದಾದ ಸ್ಥಳಗಳಲ್ಲಿ ಗೋಶಾಲೆಗಳನ್ನು ಆರಂಭಿಸಲು ಅವಕಾಶವನ್ನು ಮಾಡಿಕೊಟ್ಟಿದೆ. ಈಗ ನಮ್ಮನೆಯಲ್ಲಿ ಹಸುವಿದೆ, 5 ಕರು ಹಾಕಿದೆ, ವಯಸ್ಸಾಯಿತು, 8-9 ವರ್ಷ ಆಗ್ತಿದೆ, ವೀಕ್ ಆಗಿದೆ, ಸಾಕಾಗ್ತಿಲ್ಲ, ಅದು ಹೀಟ್ ನಿಲ್ತಿಲ್ಲ, ಗರ್ಭನೂ ಆಗ್ತಿಲ್ಲ, ಸಮಸ್ಯೆ ಆಗ್ತಿದೆ ನಮಗೆ ಅನ್ನೋದಾದರೆ, ಅವರು ಅದನ್ನು ನಮ್ಮ ಕೈಲಿ ಸಾಕಣೆ ಮಾಡಲಿಕ್ಕಾಗಲ್ಲ ಅನ್ನೋದಾದರೆ, ಅದನ್ನು ಸ್ಥಳೀಯವಾಗಿರ್ತಕ್ಕಂಥ ಗೋಶಾಲೆಗಳಿಗೆ, ಅದನ್ನು ಸಂಬಂಧಪಟ್ಟಂಥ ಹತ್ತಿರಿರ್ತಕ್ಕಂಥ ಪಶುವೈದ್ಯಾಧಿಕಾರಿಗಳ ಗಮನಕ್ಕೆ ತಂದರೆ ಅವರು ಹತ್ತಿರದಲ್ಲಿರ್ತಕ್ಕಂಥ ಗೋಶಾಲೆಗೆ ಅದನ್ನು ತಲುಪಿಸುವಂಥ ವ್ಯವಸ್ಥೆಯನ್ನು ಮಾಡ್ತಾರೆ. ಒಂದು ಮಾತನ್ನು ಹೇಳಬೇಕು, ಇವತ್ತು ಕರ್ನಾಟಕ ಸರ್ ಇದೇ ಒಂದು ಕಾನೂನಿನ ವ್ಯಾಪ್ತಿಯಲ್ಲಿ ಸುಮಾರು 100 ಹೆಚ್ಚು ಗೋಶಾಲೆಗಳನ್ನು ಪ್ರತಿ ಜಿಲ್ಲಾ ಕೇಂದ್ರಗಳಲ್ಲಿ ಈಗಾಗಲೇ ಅದರ ಗೋಶಾಲೆಗಳ ಪ್ರಗತಿಯಲ್ಲಿದ್ದಾವೆ, ಮತ್ತು ತಾಲೂಕು ಕೇಂದ್ರಗಳಲ್ಲೂ ಕೂಡ ಮುಂದಿನ ದಿನಗಳಲ್ಲಿ ಗೋಶಾಲೆಗಳು ಆರಂಭವಾಗುವಂಥ ಎಲ್ಲ ಒಂದು ಪ್ರಕ್ರಿಯೆಗಳು ಚಾಲ್ತಿಯಲ್ಲಿ ಇದ್ದಾವೆ. ಬಹುಶಃ ನಮ್ಮ ಮೈಸೂರಿನಲ್ಲಿ ಈಗಾಗಲೇ ಕಳೆದ ಹಲವಾರು ವರ್ಷಗಳಿಂದ ಒಂದು 40-50 ವರ್ಷಗಳಿಂದ ಪಿಂಜರ ಪೊಲೀಸ್ ಸಂಸ್ಥೆ ತಾವು ಕೇಳಿರ್ತೀನಿ ಅಂದ್ಕೊಳ್ತೀನಿ. ಹೌದು, ಅಲ್ಗೂ ಕೂಡ ಇವತ್ತಿನವರೆಗೂ ಸಾಕಷ್ಟು ಯಾರು ಸಾಕಾಣಿಕೆ ಮಾಡೋದು ಕಷ್ಟ ಅಂತಾರೆ ಅವರು ಪಿಂಜರ ಪೊಲೀಸ್ ತಂದು ಬಿಟ್ಟು ಹೋಗ್ತಾ ಇದ್ದಾರೆ, ನಿರ್ವಹಣೆ ಕೂಡ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಭಾಳ ಮುಖ್ಯ ಉದ್ದೇಶ, ಸರ್ಕಾರದ ಮುಖ್ಯ ಧ್ಯೇಯ ಏನು ಕಾನೂನಿನಲ್ಲಿ ಅಂತಂದರೆ, ಯಾವುದೇ ಒಂದು ಜಾನುವಾರು ಆಕಳಿರ್ಬೋದು, ಎಮ್ಮೆ ಇರ್ಬೋದು, ಹಾಲು ಕೊಡ್ತಕ್ಕಂಥ ಇರ್ಬೋದು, ಅಥವಾ ಎತ್ತು ಅಥವಾ ಗೂಳಿ ಅಂತ ಇರ್ಬೋದು, ಸಾಕಷ್ಟು ಉಪಕರಣಗಳನ್ನು ನಾವು ಪಡ್ಕೊಂಡಿದ್ದೀವಿ. ಅದು ಇರೋವರೆಗೂ ಸಾಮಾನ್ಯ ಒಂದು 13-15 ವರ್ಷ ಬದುಕುತ್ತೆ. ಅಷ್ಟು ವರ್ಷಗಳನ್ನು ನಾವು ಉಪಕಾರವನ್ನು ಪಡ್ಕೊಂಡು ನಾವು ಅದರ ಕೊನೆಯನ್ನು ತುಂಬ ಕ್ರೌರ್ಯದ ಮೂಲಕನೋ ಅಥವಾ ಅಹಿಂಸೆ ಮೂಲಕನೋ ಅದರ ಅಂತ್ಯವನ್ನು ಕಾಣೋದು ಮಾನವೀಯ ಲಕ್ಷಣ ಅಲ್ಲ, ಅದು ಅದು ಈ ನೆಲದ ಸಂಸ್ಕೃತಿ ಅಲ್ಲ. ಆ ಕಾರಣಕ್ಕೆ ಅವುಗಳ ಅಂತ್ಯ ಕೂಡ ಅಥವಾ ಸಾವಿನ ದಿನ ಕೂಡ ಮಾನವೀಯ ನೆಲೆಯಲ್ಲಿ ಆಗಬೇಕು. ಅದಕ್ಕೂ ಕೂಡ ನಮ್ಮ ಹಾಗೆ ಜೀವ ಇದೆ, ನಮಗೆಲ್ಲವನ್ನೂ ಕೊಟ್ಟಿದೆ. ಒಂದು ಗೋಮಾತೆ ಅಂತ ಹೇಳ್ತೀವಿ ಅಥವಾ ದೈವ ಸ್ವರೂಪದಲ್ಲಿ ಅದನ್ನು ಕಾಣ್ತಾ ಇದ್ದೀವಿ. ಆ ಕಾರಣಕ್ಕೆ ಅದರ ಅಂತ್ಯ ಕೂಡ ಒಳ್ಳೆ ರೀತಿಯಲ್ಲಿ ಆಗಬೇಕು ಅನ್ನೋ ಕಾರಣಕ್ಕೋಸ್ಕರವೂ ಇದ್ದ ಘೋಷಣೆ ಸಾಕಿದೆ. ದಯಮಾಡಿ ರೈತರು, ನಿಮ್ಮ ನಿರ್ವಹಣೆ ಕಷ್ಟ ಇದ್ದರೆ ಅಥವಾ ಏನಾದರೂ ಬೇರೆ ಬೇರೆ ಕಾರಣಕ್ಕೆ ನಿಮಗೆ ಸಾಕಲಿಕ್ಕೆ ಆಗೋದಿಲ್ಲ ಹಾಗೇನೋದಾದರೆ ಯಾವುದೇ ಕಾರಣಕ್ಕೂ ಅದನ್ನು ಹತ್ಯೆಗೆ ಸಂಬಂಧಪಟ್ಟಾಗೆ ಮಾರಾಟ ಮಾಡ್ತಕ್ಕಂಥದ್ದು ಕೊಡ್ತಕ್ಕಂಥದ್ದು ಖಂಡಿತ ಅಪರಾಧ. ಆ ಥರ ಇದ್ದರೆ ಸ್ಥಳೀಯ ಪಶುವೈದ್ಯರ ಮೂಲಕ ಗಮನಕ್ಕೆ ತನ್ನಿ, ಹತ್ತಿರದಲ್ಲಿರ್ತಕ್ಕಂಥ ಗೋಶಾಲೆಗೆ ಅದನ್ನು ವರ್ಗಾವಣೆ ಮಾಡುವಂಥ ಸಾಧ್ಯತೆಗಳಿರ್ತವೆ. ಅದನ್ನು ಬಳಸ್ಕೊಳ್ಬೇಕು ಅನ್ನೋದನ್ನು ಈ ಸಂದರ್ಭದಲ್ಲಿ ಅತ್ಯಂತ ಪ್ರೀತಿಯಿಂದ ರೈತರಲ್ಲಿ ವಿನಂತಿಯನ್ನು ಕೂಡ ಮಾಡ್ಕೊಳ್ತೇನೆ. ಇನ್ನು ಈ ರೀತಿ ಸಾಗಾಣಿಕೆ ಮಾಡುವಂತಹ ಸಂದರ್ಭದಲ್ಲಿ ಏನೆಲ್ಲ ಒಂದು ಕಾನೂನುಗಳನ್ನು ಬಳಸಿ ಅಕ್ರಮವಾಗಿ ಈ ರೀತಿಯ ಒಂದು ಚಟುವಟಿಕೆಗಳು ನಡೀತಾ ಇದ್ದರೆ ಅದನ್ನು ನಿಷೇಧ ಮಾಡೋದಕ್ಕೆ ಅವಕಾಶಗಳಿದೆ ಈ ಒಂದು ಕಾನೂನಿನಲ್ಲಿ? ಈಗ ಶೋಧನೆ ಮಾಡುವಂಥದ್ದು, ಜಪ್ತಿ ಮಾಡುವಂಥದ್ದು, ಈಗ ಜಾನುವಾರುಗಳ ಒಂದು ಸಾಗಾಣಿಕೆಗೆ ಹಲವಾರು ನಿರ್ಬಂಧಗಳನ್ನು ನನಗಾಗಲೇ ಒಂದಷ್ಟು ಪ್ರಸ್ತಾಪವನ್ನು ಮಾಡಿದೆ. ಇದರಲ್ಲಿ ಬಹಳ ಮುಖ್ಯವಾಗಿ ನನಗಾಗಲೇ ಹೇಳಿದಾಗೆ ಒಂದು ಸಕ್ಷಮ ಪ್ರಾಧಿಕಾರ ಅಂತ ಇರುತ್ತೆ, ಆ ತಾಲೂಕಿನಲ್ಲಿ ಸಂಬಂಧಪಟ್ಟಂಥ ತಹಸೀಲ್ದಾರರು ಇರ್ತಾರೆ. ರಾಜ್ಯ ಸರ್ಕಾರದಿಂದ ಅಧಿಕೃತಗೊಂಡಂಥ ಪಶುವೈದ್ಯ ಅಧಿಕಾರಿಗಳು ಅದರಲ್ಲಿ ಕಾರ್ಯದರ್ಶಿಯ ಕೆಲಸವನ್ನು ನಿರ್ವಹಿಸ್ತಾ ಇರ್ತಾರೆ. ಈ ಒಂದು ಸಕ್ಷಮ ಪ್ರಾಧಿಕಾರ ಜೊತೆಗೆ ಒಬ್ಬ ಸ್ಥಳೀಯ ಸಬ್ ಇನ್ಸ್ಪೆಕ್ಟರ್ ದರ್ಜೆಗಿಂತ ಕಡಿಮೆ ಇಲ್ಲದ ಪೊಲೀಸ್ ಅಧಿಕಾರಿಗಳು ಈಗಾಗಲೇ ತಿಳಿಸಿದಂತೆ ಸಕ್ಷಮ ಪ್ರಾಧಿಕಾರಿಯ ತನಿಖೆಗೆ ಮತ್ತು ಅವರ ಒಂದು ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಜಾನುವಾರುಗಳನ್ನು ಯಾವ ಹತ್ಯೆಗೆ ಸಂಬಂಧಪಟ್ಟಾಗೆ ಒಂದು ಸಾಗಾಣಿಕೆಯನ್ನು ಮಾಡ್ತಾ ಇರ್ತಾರೋ ಅಂತ ಸಂದರ್ಭದಲ್ಲಿ ಅವುಗಳನ್ನು ದಸ್ತಗಿರಿ ಮಾಡುವಂಥ ಆ ಜಾನುವಾರುಗಳನ್ನು ಮತ್ತು ಸಾಮಗ್ರಿಗಳನ್ನು ಜಪ್ತಿ ಮಾಡುವಂಥ ಅಧಿಕಾರವನ್ನು ಹೊಂದಿರ್ತಾರೆ ಎನ್ನುವಂಥದ್ದು ಬಹಳ ಮುಖ್ಯ. ಇನ್ನು ಈ ಕಾಯ್ದೆಯನ್ನು ಉಲ್ಲಂಘಿಸಿ ಇಲ್ಲ ನಾನು ಮೊದಲಿಂದ ಮಾಡ್ಕೊಂಡು ಬರ್ತಾ ಇದ್ದೀನಿ ನಾನು ಮಾಡ್ತೀನಿ ಅಂತ ಹೇಳಿ ಕೆಲವು ಸಾರಿ ಮಾಹಿತಿ ಕೊರತೆಯಿಂದ ಹೇಳ್ಬೋದು ಕೆಲವರು ಅನಿಸುತ್ತೆ, ಅವ್ರ ಗಮನಕ್ಕೆ ತರಲಿಕ್ಕೆ ಇಷ್ಟಪಡ್ತೇನೆ. ಈ ಒಂದು ಕಾಯ್ದೆಯನ್ನು ಉಲ್ಲಂಘಿಸದೆ ಆದರೆ ಆ ಒಂದು ಕಾನೂನು ವ್ಯಾಪ್ತಿಯಲ್ಲಿ ವಿಧಿಸಬಹುದಾದಂಥ ದಂಡನೆಗಳು ಏನು ಎನ್ನೋದ್ರ ಬಗ್ಗೆ ಹೇಳೋದಾದರೆ, ಜಾನುವಾರು ಹತ್ಯೆಗೆ ಸಂಬಂಧಪಟ್ಟಾಗೆ ಮಾರಾಟ ಮಾಡುವಂಥ ಸಂದರ್ಭದಲ್ಲಿ ಒಂದು ಜಾನುವಾರನ್ನು ಯಾರು ಆ ವ್ಯಕ್ತಿ ಜಾನುವಾರು ಹತ್ಯೆಗೆ ತಗೊಂಡು ಹೋಗ್ತಾ ಇರ್ತಾನೋ ಆ ಒಂದು ವ್ಯಕ್ತಿಗೆ ಒಂದು ಜಾನುವಾರಿಗೆ 50,000 ರೂಪಾಯಿಗಳಿಗೆ ಕಡಿಮೆ ಇಲ್ಲದ ಆದರೆ 500,000 ವರೆಗೆ ವಿಧಿಸಬಹುದಂಥ ಜುಲ್ಮಾನೆ ಫೈನ್, 50,000 ರಿಂದ 500,000 ವರೆಗೂ ಜುಲ್ಮಾನೆಯನ್ನು ವಿಧಿಸಬಹುದು. ಜೊತೆಗೆ 3 ವರ್ಷಗಳಿಗೆ ಕಡಿಮೆ ಇಲ್ಲದ ಆದರೆ 7 ವರ್ಷದವರೆಗೆ ವಿಸ್ತರಿಸಬಹುದಂಥ ಜೈಲುವಾಸ ಎರಡೂ ಇರುತ್ತದೆ. ಅಥವಾ ಈ ಎರಡನ್ನೂ ಕೂಡ ಅವನು ಪದೇ ಪದೇ ಮತ್ತೆ ಅದನ್ನು ಅಪರಾಧವನ್ನು ಮತ್ತೆ ಪುನರಾವರ್ತನೆ ಕಂಡು ಬರೋದಾದರೆ ಅವನಿಗೆ 100,000 ಕಡಿಮೆ ಇಲ್ಲದ 10,000 ವರೆಗೆ ವಿಸ್ತರಿಸಬಹುದಂಥ ಜುಲ್ಮಾನೆಯನ್ನು ಹಾಕಲಾಗ್ತದೆ. ಅದರ ಜೊತೆಗೆ 7 ವರ್ಷದವರೆಗೆ ವಿಸ್ತರಿಸಬಹುದಾದಂಥ ಜೈಲುವಾಸವನ್ನು ಕೂಡ ಅವನು ದಂಡಿತನಾಗತಕ್ಕದ್ದು ಅಂತೇಳಿ ಕಾನೂನು ಹೇಳುತ್ತೆ. ಅಂದರೆ ಯಾಕೆ ಮಾತನ್ನು ಹೇಳ್ತಿದ್ದೇನೆ ಅಂತಂದರೆ, ಇವತ್ತಿಗೂ ಕೂಡ ಒಂದಷ್ಟು ಮಾಹಿತಿಯ ಕೊರತೆಯಿಂದ ಸಾಗಾಣಿಕೆ ಮಾಡುವಂಥವರು ಅದು ಈ ಮೂಲಕನಾದರೂ ಸ್ವಲ್ಪ ಒಂದಷ್ಟು ಜಾಗೃತಿಯನ್ನು ವಹಿಸಬೇಕು. ಸಾಕಷ್ಟು ಕಾನೂನು ಕ್ರಮಗಳಿದ್ದಾವೆ, ಅಂಥ ಕಾನೂನು ಕ್ರಮಗಳಿಗೆ ಒಳಗಾಗದೆ ಯಾವುದೇ ರೀತಿ ಜಾನುವಾರು ಹತ್ಯೆ ಆಗದಂಗೆ ನೋಡ್ಕೊಳ್ಳುವಂಥದ್ದು ನಮ್ಮ ಮತ್ತು ನಮ್ಮ ಎಲ್ಲ ರೈತ ಬಂಧುಗಳ ಒಂದು ಆದ್ಯ ಕರ್ತವ್ಯ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇನ್ನು ಸಾಗಾಣಿಕೆ ಮಾಡುವಂಥ ಸಂದರ್ಭದಲ್ಲಿ ನೀವು ಹೇಳಿದ್ರಿ ಅದನ್ನು ಬಹಳ ಮಾನವೀಯ ನೆಲೆಯಲ್ಲಿ ಅದಕ್ಕೆ ತೊಂದರೆ ಆಗದೆ ಇರೋ ಹಾಗೆ ಮಾಡಬೇಕು ಅಂತ, ಸಾಗಾಣಿಕೆಗೆ ಸಂಬಂಧಪಟ್ಟ ಹಾಗೆ ಕೆಲವೊಂದು ನಿರ್ಬಂಧಗಳಿದೆ ಅಂತ ನೀವು ಹೇಳ್ತಾ ಇದ್ರಿ. ಈಗ ಜಾನುವಾರುಗಳ ಸಾಗಾಣಿಕೆ ಸಂಬಂಧದಿಂದ ಕೂಡ ಕೆಲವು ನಿರ್ಬಂಧಗಳನ್ನು ವಿಧಿಸಲಾಗಿದೆ. ಅದೇನಂತಂದರೆ ಪ್ರಾದೇಶಿಕ ಸಾರಿಗೆ ಪ್ರಾಧಿಕಾರ ಅಂತೀವಲ್ಲ, RTO ಅಂತ ಹೇಳ್ತೀವಲ್ಲ, RTO ಅದರಿಂದ ಪರವಾನಗಿ ಪಡೆದಂಥ ವಾಹನಗಳಲ್ಲೇ ಸಾಗಾಣಿಕೆಯನ್ನು ಮಾಡಬೇಕು ಮೊದಲನೇದು. ಎರಡನೇದು, 2ಕ್ಕಿಂತ ಹೆಚ್ಚು ಜಾನುವಾರುಗಳನ್ನು ಸಾಗಣೆ ಮಾಡುವ ಸಂದರ್ಭದಲ್ಲಿ ವಾಹನದಲ್ಲಿ ಡಿವೈಡರ್ ಅಂತ ಹೇಳ್ತೀವಿ, ಒಂದು ಪಾರ್ಟಿಷನ್ಸ್ ಇರಬೇಕು, ಒಳಗಡೆ ಶಾಶ್ವತ ವಿಭಜನೆ ಹೊಂದಿರಬೇಕು. ಮತ್ತು 100 ಕೆಜಿ ತನಕ 100 ಕೆಜಿಗಿಂತ ಕಡಿಮೆ ಇರುವಂಥ ಕರು ಮತ್ತು ಜಾನುವಾರುಗಳಿಗೆ ಕನಿಷ್ಠ 1.5 ಚದರ ಮೀಟರ್ ಸ್ಥಳ ಇರಬೇಕು. ಅದು ಕರುಗಳಿರ್ತವೆ ಚಿಕ್ಕದು, ಅಥವಾ 100 ಕೆಜಿಯಿಂದ ಕಡಿಮೆ ಇರತಕ್ಕಂಥ ಕಡ್ಸ್ ಇರ್ಬೋದು, 1.5 ಚದರ ಮೀಟರ್ ಜಾಗ ಇರಬೇಕು. ಅಥವಾ 100 ಕೆಜಿಗಿಂತ ಜಾಸ್ತಿ ತೂಕ ಇರುವಂಥ ಜಾನುವಾರುಗಳು ಇದ್ದಾಗ ಕನಿಷ್ಠ 2 ಚದರ ಮೀಟರ್ ಜಾಗ ವ್ಯವಸ್ಥೆ ಆ ಒಂದು ವಾಹನದಲ್ಲಿ ಇರಬೇಕು. ಸಾಗಾಣಿಕೆ ವಾಹನದಲ್ಲಿ ಇಷ್ಟು ಸ್ಥಳಾವಕಾಶ ಇರಲೇಬೇಕು ಅನ್ನುವಂಥದ್ದು ಇದನ್ನು ಗಮನಿಸಬೇಕು ಸಾಗಾಣಿಕೆ ಮಾಡುವಂಥ ಸಂದರ್ಭದಲ್ಲಿ ಅಂತ ನೀವು ಹೇಳ್ತೀರಿ. ಹೌದು, ಖಂಡಿತ ಖಂಡಿತ. ಈಗ ಕೆಲವೊಂದು ಸಂದರ್ಭಗಳು ಬರುತ್ತೆ, ಈಗ ನೀವು ಪಶುವೈದ್ಯರೇ ಹೇಳ್ತೀರಿ ಈ ರೋಗ ಪೀಡಿತ ರಾಸುಗಳಾಗ್ಬೋದು ಅಥವಾ ಕೆಲವೊಂದು ಸಾಂಕ್ರಾಮಿಕ ಕಾಯಿಲೆಗಳ ಸಂದರ್ಭದಲ್ಲಿ ಪಶುಗಳಲ್ಲಿ ಕಂಡು ಬಂದರೆ ಅದು ಪಶುಪಾಲಕರಿಗೂ ಸಹ ತೊಂದರೆ ಆಗುತ್ತೆ. ಉಂಟು ಮಾಡುವಂತಹ ಸಂದರ್ಭಗಳಲ್ಲಿ ಅನುಮತಿ ಬೇಕಾಗುತ್ತೆ. ಹೇಳಿ, ಅಂತಹ ಸಂದರ್ಭಗಳು ಇರುತ್ತವೆ ಅಲ್ವಾ? ಖಂಡಿತ ಸರ್. ಈಗ ಜಾನುವಾರು ಹತ್ಯೆಗೆ ಸಂಬಂಧಿಸಿದಂತೆ ಇದೇ ಕಾನೂನಿನಲ್ಲಿ ಒಂದಷ್ಟು ವಿನಾಯಿತಿಗಳನ್ನು ನೀಡಿದ್ದಾರೆ. ಅವೇನಂತಂದ್ರೆ, ರಾಜ್ಯ ಸರ್ಕಾರದ ಅಥವಾ ರಾಜ್ಯ ಸರ್ಕಾರದಿಂದ ಮಾನ್ಯತೆ ಪಡೆದ ಸಂಸ್ಥೆಗಳು ಪ್ರಯೋಗಾಲಯಗಳಿಗೆ ಬೇಕಾಗುವಂಥ ಲಸಿಕೆ ಸ್ರಾವ ಇರಬಹುದು, ಅದರ ರಕ್ತಸಾರ ಇರಬಹುದು, ಸಂಶೋಧನೆಗಳಿಗೆ ಆಪರೇಟ್ ಮಾಡಬೇಕಂತ ಸಂದರ್ಭಗಳಲ್ಲಿ ಜಾನುವಾರು ಹತ್ಯೆಗೆ ಅವಕಾಶ ಇದೆ. ಎರಡನೇದು, ಸಾರ್ವಜನಿಕ ಆರೋಗ್ಯ ದೃಷ್ಟಿಯಿಂದ ಜಾನುವಾರು ಹತ್ಯೆ ಅಗತ್ಯ ಅಂತ ರಾಜ್ಯ ಸರ್ಕಾರ ಅಧಿಕೃತಗೊಳಿಸಿರುವಂಥ ಪಶುವೈದ್ಯಾಧಿಕಾರಿ ಪ್ರಮಾಣಿಸಿದರೆ. ಯಾವ ಸಂದರ್ಭದಲ್ಲಿ ಅಂತಂದರೆ, ಜಾನುವಾರು ರೋಗವು ಸಾಂಕ್ರಾಮಿಕವೆಂದು ಭಾವಿಸಿದಲ್ಲಿ ಅಥವಾ ಆ ಜಾನುವಾರು ವಾಸಿಯಾಗದ ಕಾಯಿಲೆಯಿಂದ ಬಳಲ್ತಾ ಇದ್ದರೆ ಅಥವಾ ಅದೇ ಕಾಯಿಲೆಯಿಂದ ಅದು ಅಂತ್ಯವನ್ನು ಕಾಣುವ ಸಂದರ್ಭದಲ್ಲಿ ಆ ಸ್ಥಳೀಯ ಪಶುವೈದ್ಯಾಧಿಕಾರಿ ಜಾನುವಾರು ಹತ್ಯೆಗೆ ನಿಯಮಾನುಸಾರ ಕ್ರಮವನ್ನು ಕೈಗೊಳ್ಳಬಹುದಾಗಿದೆ. ಬಹುಶಃ ಇದು ಕೂಡ ಒಂದು ವಿನಾಯಿತಿಯನ್ನು ಈ ಒಂದು ಕಾನೂನಲ್ಲಿ ಅಳವಡಿಸಿದ್ದಾರೆ. ಅಂದರೆ ಈಗ ನಾನು ಈಗಾಗಲೇ ತಿಳಿಸಿದ ಹಾಗೆ ನಿರ್ವಹಣೆ ಮಾಡೋಕ್ಕಾಗಲ್ಲ ಅಂತ ಬಂದಾಗ ಆಗ ಬಹುಶಃ ಇಲಾಖೆಗೆ ಅವರು ಸಂಪರ್ಕಿಸಿದ್ರೆ ಪರಿಹಾರವನ್ನು ನೀವು ಹತ್ತಿರದಲ್ಲಿರ್ತಕ್ಕಂಥ ಗೋಶಾಲೆಗೆ ಅದನ್ನು ಸಾಗಾಟ ಮಾಡಲಿಕ್ಕೆ ವ್ಯವಸ್ಥೆಯನ್ನು ಮಾಡ್ತೀವಿ. ಇನ್ನು ಭಾರತದ ಸಂವಿಧಾನದ ಅಡಿಯಲ್ಲೂ ಸಹ ಕೆಲವೊಂದು ಕಾಯ್ದೆಗಳು ಇದೆ ಪ್ರಾಣಿಗಳ ಮೇಲಿನ ಕ್ರೌರ್ಯವನ್ನು ತಡೆಗಟ್ಟೋ ನಿಟ್ಟಿನಲ್ಲಿ, ಅದರ ಬಗ್ಗೆನೂ ಒಂದಿಷ್ಟು ಪರಿಚಯಗಳು ಮಾಡಿಕೊಡಿ. ಇದೇ ಒಂದು ಸಂದರ್ಭದಲ್ಲಿ ತಾವೀಗಾಗಲೇ ಹೇಳಿದಾಗೆ ಇನ್ನಷ್ಟು ಜಾನುವಾರು ಹತ್ಯೆ ಅಥವಾ ಪ್ರಾಣಿಗಳ ಒಂದು ಮೇಲೆ ನಡೀತಾ ಇರ್ತಕ್ಕಂಥ ದೌರ್ಜನ್ಯ ತಡೆಗಟ್ಟಲಿಕ್ಕೆ ಬೇರೆ ಬೇರೆ ಕಾನೂನುಗಳನ್ನ ಒಂದೆರಡು ಮಾತುಗಳಲ್ಲಿ ತಮ್ಮಂದೆ ಹೇಳಬೇಕು ಅಂದ್ಕೊಳ್ತೇನೆ. ಭಾರತದ ಸಂವಿಧಾನದ ಅನುಚ್ಛೇದ 51A ಇದರಲ್ಲಿ ಇದರ ಬಗ್ಗೆ ಸ್ಪಷ್ಟನೆ ಕೊಟ್ಟಿದೆ. ಅದು ಪ್ರಾಣಿಗಳ ಮೇಲಿನ ಕ್ರೌರ್ಯ ತಡೆಗಟ್ಟುವ ಕಾಯಿದೆ 1960 ಸೆಕ್ಷನ್ 3. ಪ್ರಾಣಿಗಳ ಉಸ್ತುವಾರಿ ಹೊಂದಿರುವಂಥ ವ್ಯಕ್ತಿಗಳು ಅವರ ಕರ್ತವ್ಯ ಏನನ್ನೋದನ್ನು ಈ ಒಂದು ಕಾಯ್ದೆಯಲ್ಲಿ ವ್ಯಾಖ್ಯಾನವನ್ನು ಮಾಡಲಾಗಿದೆ. ಅದೇನಂತಂದರೆ, ಪ್ರಾಣಿಗಳ ಆರೈಕೆಯ ಹೊಣೆ ಹೊತ್ತಂಥ ವ್ಯಕ್ತಿ ಪ್ರಾಣಿಯ ಯೋಗಕ್ಷೇಮ ನೋಡಿಕೊಳ್ಳುವ ಜವಾಬ್ದಾರಿ ಹಾಗೂ ಅವುಗಳ ಮೇಲೆ ಅನಗತ್ಯ ನೋವು, ಹಿಂಸೆ ಹಾಗೂ ಯಾತನೆ ಉಂಟು ಮಾಡುವುದನ್ನು ತಡೆಯುವುದು ಅವನ ಕರ್ತವ್ಯ ಅಂತೇಳಿ ಭಾವಿಸಲಾಗ್ತಾ ಇದೆ. ಅದು ಅವನ ಜವಾಬ್ದಾರಿ. ನಾವು ಒಂದು ಮಾತನ್ನು ಹೇಳ್ತೀವಿ ಗಮನಿಸ್ತೀವಿ ಹಳ್ಳಿಗಳಲ್ಲಿ, ಸರ್ ಇದು ನಮ್ಮಸ್ಸು ಅಥವಾ ನಮ್ಮ ಒಂದು ಓರ್ ಏನು ಬೇಕಾದ್ರೆ ಮಾಡ್ತೀನಿ, ಯಾರು ಕೇಳಲಿಕ್ಕೆ ಅಂತ ಅನ್ನೋಗಿಲ್ಲ. ಅದನ್ನು ಕೂಡ ಅದರ ಆರೋಗ್ಯವನ್ನು ಸರಿಯಾಗಿ ನೋಡ್ಕೊಳ್ಳುವಂಥ ಜವಾಬ್ದಾರಿ, ಏನದರಿಂದ ಪ್ರತಿಫಲವನ್ನು ಪಡ್ಕೊಳ್ತಾನೋ ಅಂಥ ಸಂದರ್ಭದಲ್ಲಿ ಅವಳು ಯೋಗಕ್ಷೇಮ ನೋಡ್ಕೊಳ್ಳುವಂಥದ್ದು, ಮತ್ತು ಅವುಗಳಿಗೆ ಹಿಂಸೆನೇ ಕೊಡದೆ ಕ್ರೌರ್ಯವನ್ನು ಮಾಡದೆ ಅವುಗಳನ್ನು ನೋಡುವಂಥ ರೀತಿ ಕೂಡ ಅವನ ಜವಾಬ್ದಾರಿ ಅನ್ನೋದನ್ನು ಭಾಳ ಸ್ಪಷ್ಟವಾಗಿ ಈ ಒಂದು ಉಲ್ಲೇಖದಲ್ಲಿ ಹೇಳಲಾಗಿದೆ. ಇದರ ಜೊತೆಗೆ ಇನ್ನು ಜಾನುವಾರು ಹತ್ಯೆ ಕಾನೂನುಗಳ ಜೊತೆಯಲ್ಲೇ ಕರ್ನಾಟಕ ಪ್ರಾಣಿ ಬಲಿ ತಡೆ ಕಾಯ್ದೆ 1959 ಇನ್ನೊಂದು ಕಾನೂನು ನಮ್ಮ ರಾಜ್ಯದಲ್ಲಿ ಈಗಾಗಲೇ ಸ್ವಾತಂತ್ರ್ಯದ ನಂತರದ ದಿನಗಳಲ್ಲೇ ಬಂದಂಥ ಕಾಯ್ದೆ, ಕರ್ನಾಟಕ ಪ್ರಾಣಿ ಬಲಿ ತಡೆ ಕಾಯ್ದೆ 1959, ಇದು ಕೂಡ ರಾಜ್ಯದಲ್ಲಿ ಜಾರಿಯಲ್ಲಿದೆ. ಇದರ ಪ್ರಕಾರ ಬಹಳ ಮುಖ್ಯವಾಗಿ ಧಾರ್ಮಿಕ ಕೇಂದ್ರ, ಅದರ ಆವರಣ, ಅದು ಸೇರುವಂಥ ಸಾರ್ವಜನಿಕ ಬೀದಿ ಇರಬಹುದು, ಇಂಥ ಕಡೆ ಪ್ರಾಣಿ ಬಲಿಯನ್ನು ಮಾಡುವ ಹಾಗಿಲ್ಲ. ಇಂಥ ಸ್ಥಳಗಳಲ್ಲಿ ಪ್ರಾಣಿ ಬಲಿಯನ್ನು ನಿಷೇಧವನ್ನು ಮಾಡಲಾಗಿದೆ. ಇದು ಕೂಡ ಜಾನುವಾರು ಪ್ರಾಣಿ ಬಲಿ ಕಾಯ್ದೆಗಳ ಸಂಕ್ಷಿಪ್ತವನ್ನು ಮಾಹಿತಿಯನ್ನು ನಿಮಗೆ ಹೇಳಲಿಕ್ಕೆ ಇಚ್ಛಪಡ್ತೇನೆ. ಅಂದರೆ ಬಹುಶಃ ಹಬ್ಬಾರಿ ದಿನಗಳಲ್ಲಿ, ಮಾರಿ ಹಬ್ಬ, ಇನ್ನೊಂದು ಹಬ್ಬ, ಆ ಥರ ಸಂದರ್ಭಗಳಲ್ಲಿ ದೇವಸ್ಥಾನದ ಬಳಿ ಎಮ್ಮೆ ಕೋಣ ಕಡಿಯೋದು ಅಥವಾ ಬೇರೆ ಬೇರೆ ಪ್ರಾಣಿ ಬಲಿಯನ್ನು ಮಾಡುವಂಥದ್ದು, ಅಂದರೆ ಮೂಢನಂಬಿಕೆ ಅಥವಾ ಮೌಢ್ಯದ ಆಚರಣೆಯನ್ನು ನಾವು ಹೆಚ್ಚು ಪ್ರಲೋಭನೆ ಕೊಟ್ಟಂಗಾಗುತ್ತೆ ಅನ್ನೋ ಕಾರಣದಿಂದ ಪ್ರಾಣಿ ಬಲಿಯನ್ನು ಇಂಥ ಒಂದು ಮಂದಿರ, ಮಸೀದಿ ಅಂಥ ಒಂದು ಸ್ಥಳದಲ್ಲಿ ಕೂಡ ನಿಷೇಧವನ್ನು ಮಾಡಲಾಗಿದೆ. ಭಾಳ ಹಿಂದಿನಿಂದ ಬಂದಂಥ ಕಾನೂನು ಇದು. ಇನ್ನು ನೀವು ಹೇಳಿದ್ರಿ ಈ ರೀತಿಯ ಒಂದು ಜಾನುವಾರುಗಳ ಪೋಷಣೆಗೆ ಸರ್ಕಾರದ ಕಾರ್ಯಕ್ರಮಗಳಿದೆ, ಗೋಶಾಲೆಗಳು ತಾಲೂಕು ಮಟ್ಟದಲ್ಲಿ ಕಾರ್ಯನಿರ್ವಹಿಸ್ತಾ ಇವೆ, ನಗರಕ್ಕೆ ಹೊಂದಿಕೊಂಡ ಹಾಗೇನೂ ಸಹ ಈ ರೀತಿಯ ಒಂದು ಗೋ ಸಂರಕ್ಷಣೆಗೆ ಬೇಕಾದಂತಹ ಒಂದು ಮೂಲಭೂತ ಸೌಲಭ್ಯಗಳನ್ನು ಕಲ್ಪಿಸಲಾಗ್ತಾ ಇದೆ ಅಂದ್ಕೊಂಡು, ಇನ್ನು ಸಂಘ ಸಂಸ್ಥೆಗಳು ಖಾಸಗಿಯಾಗಿ ಈ ರೀತಿಯ ಒಂದು ಪ್ರಯತ್ನಗಳಿಗೂ ಬಂದರೂ ಸಹ ಏನಾದರೂ ಅನುದಾನ ಕೊಡುವಂಥದ್ದು ಮಾರ್ಗದರ್ಶನ ಇದೆಯಾ? ಖಂಡಿತ ಖಂಡಿತ ಇದೆ ಸರ್. ಈಗಾಗಲೇ ನಮ್ಮ ಕರ್ನಾಟಕ ಸರ್ಕಾರ ಈ ವರ್ಷದ ಬಜೆಟ್ನಲ್ಲಿ ತಾವು ಗಮನಿಸಿರಬೇಕು, ಪುಣ್ಯಕೋಟಿ ದತ್ತು ಯೋಜನೆ ಅಂತೇಳಿ ಒಂದು ಯೋಜನೆಯನ್ನು ಜಾರಿಯಲ್ಲಿ ತಂದಿದೆ. ಅದರ ಮೂಲ ಅಂಶ ಅಂತಂದರೆ, ನಮ್ಮ ಗೋಶಾಲೆಗಳಲ್ಲಿ ಇರುವಂಥ ಯಾವುದೇ ಒಂದು ಜಾನುವಾರನ್ನು, ಒಂದು ಗೋವನ್ನು ನಾಗರಿಕರು ದತ್ತು ಪಡ್ಕೊಳ್ಬಹುದು. ವರ್ಷಕ್ಕೆ 11,000 ರೂಪಾಯಿ ಅದರ ನಿರ್ವಹಣೆಗೆ, ಅದರ ಆಹಾರ, ಇತರೆ ವೆಚ್ಚಗಳು, ಔಷಧಿ ಇರ್ಬೋದು ಅಥವಾ ಅದರ ಜೀವ ನಿರ್ವಹಣೆಗೆ ಬೇಕಂತ ಎಲ್ಲ ರೀತಿಯ ಒಂದು ಸೌಕರ್ಯ ದೃಷ್ಟಿಯಿಂದ 11,000 ನಿಗದಿ ಮಾಡಿದ್ದಾರೆ. 11,000 ನಿಗದಿ ಮಾಡಿ ಒಂದು ಗೋವನ್ನು, ಜಾನುವಾರವನ್ನು ಅವರು ದತ್ತು ತೆಗೆದುಕೊಳ್ಬೋದು. ಮತ್ತು ಇದ್ರ ಜೊತೆಗೆ ಒಂದು ಪಾರದರ್ಶಕತೆಯನ್ನು ಮಾಡಿದ್ದಾರೆ. ಅದೇನೆಂದರೆ, ಎಲ್ಲ ಗೋಶಾಲೆಗಳಿರ್ತಕ್ಕಂಥ ಗೋವಿನ ವಿವರಗಳನ್ನು ಆನ್ಲೈನ್ ಮೂಲಕ ಮುಂದಿನ ದಿನಗಳಲ್ಲಿ ಅದನ್ನು ಪ್ರಕಟವನ್ನು ಮಾಡ್ತಾರೆ. ತಮ್ಗೆ ಯಾವ್ದು ಇಷ್ಟವಾಗುತ್ತೋ ಯಾವ್ದು ಗೋಶಾಲೆಯಲ್ಲಿ ಆ ಒಂದು ಗೋಶಾಲೆಗೆ ಹೋಗಿ ಅದನ್ನು ನೀವು ಆ ಒಂದು ಹಣವನ್ನು ಕೊಟ್ಟು ಅದನ್ನು ನೀವು ದತ್ತು ಪಡ್ಕೊಳ್ಳುವಂಥ ಒಂದು ವ್ಯವಸ್ಥೆ ಕೂಡ ಇದೆ. ಯಾವ ರೀತಿ ಅಂದರೆ ನಮ್ಮ ಮೃಗಾಲಯದಲ್ಲಿ ಮಾಡ್ತೀವಿ ನೋಡಿ, ಝೂನಲ್ಲಿ ಮಾಡ್ತಾರಲ್ಲ, ಅದೇ ಒಂದು ಪರಿಪಾಠವನ್ನು ಈ ಸಾಕು ಪ್ರಾಣಿಗಳಿಗೂ ಕೂಡ ಮಾಡಬೇಕು ಅನ್ನುವಂಥದ್ದು ಗೋಶಾಲೆ ಗೋವು ದತ್ತು ಯೋಜನೆ ಪುಣ್ಯಕೋಟಿ ದತ್ತು ಯೋಜನೆ ಅಂತೇಳಿ. ಆ ಮೂಲಕ ಜನರಲ್ಲಿ, ನಾಗರಿಕರಲ್ಲಿ, ಪ್ರಾಣಿ ಪ್ರೇಮಿಗಳಲ್ಲಿ, ವಿಶೇಷವಾಗಿ ಗೋಪಾಲಕರಲ್ಲಿ ಗೋವನ್ನು ಹೆಚ್ಚು ಪ್ರೀತಿ ಪಡುವಂಥವ್ರಿಗೂ ಕೂಡ ಇದೊಂದು ಅವಕಾಶವನ್ನು ಮಾಡಿಕೊಡ್ಬೇಕು ಅನ್ನುವಂಥದ್ದು ಗಣ ಸರ್ಕಾರದ ಉದ್ದೇಶ ಅಂತ ಅಂದ್ಕೊಳ್ತೀನಿ. ಆ ಮೂಲಕ ಒಂದಷ್ಟು ಗೋ ಸಂರಕ್ಷಣೆಯ ನಿಟ್ಟಿನಲ್ಲಿ ಇಂಥ ಕೆಲಸಗಳು ಹೆಚ್ಚು ಮಹತ್ವವನ್ನು ಪಡ್ಕೊಳ್ತೇವೆ ಅಂತೇಳಿ ಭಾವಿಸ್ಕೊಂಡಿದ್ದೇನೆ. ಸಾಕಷ್ಟು ಮಾಹಿತಿಯನ್ನು ಡಾಕ್ಟರ್ ವೈ ಡಿ ರಾಜಣ್ಣ ಅವರೇ ನೀವು ನಮಗೆ ತಿಳಿಸಿದ್ದೀರಿ. ವೈದ್ಯಾಧಿಕಾರಿಯಾಗಿ ನಿಮ್ಮ ಅನುಭವದಲ್ಲಿ ನಮ್ಮ ಗೋಪಾಲಕರು ಅಥವಾ ನಮ್ಮ ಕೃಷಿಕ ಬಾಂಧವರು ಗೋ ಸಂರಕ್ಷಣೆಯನ್ನು ಮಾಡ್ಕೊಂಡು ಬರ್ತಿರೋರು ಅವರ ಒಂದು ವಿಚಾರಗಳು ಹೇಗೆ ಬದಲಾಗ್ತಾ ಇದೆ ಅಂತ ನಿಮ್ಗೆ ಅನಿಸುತ್ತೆ? ಈಗ ಸಾಕಷ್ಟು ತಂತ್ರಜ್ಞಾನ ಬರ್ತಾ ಇದೆ. ಒಂದು 3-4 ಎಕರೆ ಹೊಲ ಇದ್ದಂಥವರು ಎತ್ತುಗಳ ಮೂಲಕ ಬೇಸಾಯನ ಮಾಡ್ತಾಯಿದ್ರು, ಅಲ್ಲಿ ಟ್ರ್ಯಾಕ್ಟರ್ ಬರ್ತಾ ಇದೆ. ಅಥವಾ ಮನೆಗೆ ಬರೋದಾದರೆ ಹಾಲು ಕರೆಯುವಂಥವರು ತಮ್ಮ ಮಹಿಳೆಯರು ಹೆಚ್ಚು ಹಾಲನ್ನ ಕರಿತಾ ಇದ್ದಂಥವ್ರು ಇವತ್ತಿಗೂ ಕೂಡ ಕರಿತಿದ್ದಾರೆ. ಒಂದಷ್ಟು 4-10 ಹಸುಗಳು 15 ಹಸುಗಳು ಇರುವಂಥ ಸ್ಥಳದಲ್ಲಿ ಮಿಲ್ಕಿಂಗ್ ಮೆಷಿನ್ ಕೂಡ ಬರ್ತಾ ಇದ್ದಾವೆ. ಅಂದರೆ ತಂತ್ರಜ್ಞಾನ ಬತ್ತಿದಾಗೆ ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ಒಂದಷ್ಟು ಬದಲಾವಣೆಗಳಿದ್ದಾವೆ. ಅದು ಪಶುಪಾಲನೆ ಚಟುವಟಿಕೆಯಲ್ಲಿ ಕೂಡ ಒಂದಷ್ಟು ತಂತ್ರಜ್ಞಾನ ಆಧಾರಿತವಾಗಿ ಸುಧಾರಣೆಗಳು ಇದ್ದಾವೆ. ಆದರೆ ವಿಶೇಷವಾಗಿ ಯಾಕೆ ನಾವು ಗೋ ಸಂರಕ್ಷಣೆ ಹೆಚ್ಚು ಒತ್ತನ್ನು ಕೊಡಬೇಕು ಅನ್ನೋದಾದರೆ, ನಾನೀಗಾಗಲೇ ಹೇಳಿದಾಗೆ ನಮ್ಮ ಪರಂಪರೆಯನ್ನು ನೋಡಿದಾಗ ಅಥವಾ ನಾವು ಬೆಳೆದು ಬಂದ ದಿನಗಳಿಂದ ಇವತ್ತುವರೆಗೆ ಗಮನಿಸಿದಾಗ ಪ್ರತಿಯೊಂದು ಹಂತದಲ್ಲೂ ಗೋವು ಅತ್ಯಂತ ಪ್ರಾಮುಖ್ಯತೆಯನ್ನು ಪಡ್ಕೊಳ್ಳುವಂಥ ಒಂದು ಸಾಕುಪ್ರಾಣಿ ಸಾಕುಪ್ರಾಣಿಗಳಲ್ಲಿ. ಆ ಕಾರಣಕ್ಕೆ ಗೋ ಸಂರಕ್ಷಣೆ ಆಗಬೇಕು. ಇಷ್ಟೆಲ್ಲ ತಂತ್ರಜ್ಞಾನ ಇದ್ದರೂ ಕೂಡ ನಮ್ಮ ದೇಸಿ ಗೋ ತಳಿಗಳು, ವಿಶೇಷವಾಗಿ ಅಮೃತ್ ಮಹಲ್ ಇರ್ಬೋದು, ಹಳ್ಳಿಕರ್ ತಳಿಗಳಿರ್ಬೋದು, ಅದರ ಗಂಜಲ, ಸೆಗಣಿ, ಪ್ರತಿಯೊಂದು ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಉಪಯೋಗ ಬರುವಂಥವೆ. ಮತ್ತು ಬೇರೆ ಬೇರೆ ಮುಂದಿನ ದಿನಗಳಲ್ಲಿ ಕೂಡ ಈ ಒಂದು ರೈತರು ಏನು ಮಾರುಕಟ್ಟೆ ವ್ಯವಸ್ಥೆ ಇದೆ, ಬಹುಶಃ ಈ ಒಂದು ಸಗಣಿ ಇರ್ಬೋದು, ಗಂಜಲ ಇರ್ಬೋದು, ಅದರಲ್ಲಿರುವಂಥ ಔಷಧಿ ಅಂಶಗಳನ್ನ ಸಾಕಷ್ಟು ನೈಸರ್ಗಿಕವಾಗಿ ಇವತ್ತು ಚಿಕಿತ್ಸೆನ ಕೊಡುವಂಥವ್ರು ಇದನ್ನು ಬಳಸ್ತಾ ಇದ್ದಾರೆ. ದೇಶೀಯ ಗೋತಳಿಗಳು ಕೂಡ ಮುಂದಿನ ದಿನಗಳು ಒಳ್ಳೆಯ ಭವಿಷ್ಯ ಇದೆ. ಇದ್ರ ಜೊತೆಗೆ ಆಗಲೇ ನಮ್ಮ ಬೆಳೀತಿರ್ತಕ್ಕಂಥ ಜನಸಂಖ್ಯೆಗೆ ಮಿಶ್ರತಳಿ ಹಸುಗಳು ಏನಿದಾವೋ ಅವುಗಳನ್ನು ಕೂಡ ಸಾಕಣೆ ಮಾಡ್ತಾ ಬರ್ತಿದ್ದೀವಿ. ಅಷ್ಟೇ ಒಂದು ಪ್ರಾಮುಖ್ಯತೆಯನ್ನು ದೇಸಿ ತಳಿಗಳಿಗೆ ಕೊಡಬೇಕು. ನಮ್ಮ ಗೋ ಸಂರಕ್ಷಣೆ ಆಗಬೇಕು. ಯಾವುದು ಗೋ ಸಂಪತ್ತು ನಮ್ಮ ಆದಾಯದ ಮೂಲ ಅಂತ ಹೇಳ್ತಿದ್ವೋ ಅಂಥ ದಿನಗಳು ಮತ್ತೆ ಮರುಕಳಿಸಬೇಕು. ನಮ್ಮ ದೇಸಿತನ ಹೆಚ್ಚು ನಮ್ಮ ಜನರಲ್ಲಿ ಬೆಳಗಬೇಕು ಅನ್ನುವಂಥದ್ದು ಸರ್ಕಾರದ ಮುಖ್ಯ ಉದ್ದೇಶ. ಬಹುಶಃ ಆ ಕಾರಣಕ್ಕೆ ಈ ಒಂದು ಗೋ ಸಂರಕ್ಷಣೆಗೆ ಹೆಚ್ಚು ಒತ್ತನ್ನು ಕೊಡ್ತಾ ಇದೆ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ಸಾಕಷ್ಟು ಮಾಹಿತಿಯನ್ನು ಮಾಡಿಕೊಟ್ಟಿದ್ದೀರಿ. ಇಷ್ಟೆಲ್ಲ ಕೇಳಿದ ಮೇಲೂ ನಮ್ಮ ರೈತ ಬಾಂಧವರಿಗೆ ಅನ್ನಿಸ್ತಾ ಇರುತ್ತೆ ನಾವು ಡಾಕ್ಟರ್ ವೈ ಡಿ ರಾಜಣ್ಣ ಅವರೊಂದಿಗೆ ಒಂದೆರಡು ಪ್ರಶ್ನೆ ಕೇಳಿ ಮಾತಾಡಬಹುದಾ ಅಂತ. ಹಾಗಾಗಿ ನಿಮ್ಮ ದೂರವಾಣಿ ಸಂಖ್ಯೆಯನ್ನು ನಿಧಾನವಾಗಿ ಕನ್ನಡದಲ್ಲಿ 3 ಸಾರಿ ಹೇಳಿಬಿಡಿ. ನನ್ನ ದೂರವಾಣಿ ಸಂಖ್ಯೆ 88-925-80-150. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, 88-925-80-150. 88-925-80-150. ಭಾಳ ಸಂತೋಷ ಡಾಕ್ಟರ್ ವೈ ಡಿ ರಾಜಣ್ಣ ಅವರೇ. ನೀವೇ ತಿಳಿಸಿದ ಹಾಗೆ ಪುಣ್ಯಕೋಟಿ ಗೋವು ದತ್ತು ಯೋಜನೆ ಬಹಳ ಒಂದು ಪ್ರಮುಖ ಉದ್ದೇಶಗಳನ್ನು ಇಟ್ಟುಕೊಂಡು ರೂಪಿತವಾಗಿರುವಂತಹ ಯೋಜನೆ, ಅತ್ಯಂತ ಮಹತ್ವಾಕಾಂಕ್ಷಿ ಯೋಜನೆ. ಎಲ್ಲ ಪಶು ಸಂಪತ್ತನ್ನು ಇಟ್ಕೊಂಡಿರುವಂಥವ್ರು, ನಿರ್ವಹಣೆಗೆ ತೊಂದರೆ ಅನುಭವಿಸ್ತಿರುವಂಥವ್ರು, ಎಲ್ಲಕ್ಕಿಂತ ಹೆಚ್ಚಾಗಿ ಪಶು ಪ್ರಿಯರೆಲ್ಲರೂ ಸಹ ಈ ರೀತಿಯ ಒಂದು ಯೋಜನೆಯಲ್ಲಿ ಭಾಗವಹಿಸೋದ್ರ ಮೂಲಕ ಪಶು ಸಂಪತ್ತನ್ನು, ಗೋ ಸಂಪತ್ತನ್ನು, ಈ ಸಂಸ್ಕೃತಿಯನ್ನು ಮುಂದಿನ ಪೀಳಿಗೆಗೂ ಬಹಳ ವ್ಯವಸ್ಥಿತವಾಗಿ ನಾವು ತೆಗೆದುಕೊಂಡು ಹೋಗುವ ಒಂದು ಪ್ರಯತ್ನ ಮಾಡ್ತೀವಿ ಎನ್ನುವ ಒಂದು ಆಶಯದೊಂದಿಗೆ ಕಾರ್ಯಕ್ರಮ ಮುಗಿಸೋಣ. ನಮಸ್ಕಾರ. ನಮಸ್ಕಾರ. ಗೋ ಸಂರಕ್ಷಣೆಗೆ ಯೋಜನೆಗಳು ಹಾಗೂ ಗೋ ಹತ್ಯಾ ನಿಷೇಧ ಕಾಯ್ದೆ ಕುರಿತು ಮೈಸೂರು ಜಿಲ್ಲೆ ಸರಗೂರು ತಾಲೂಕಿನಲ್ಲಿ ಪಶುಸಂಗೋಪನಾ ಇಲಾಖೆಯಲ್ಲಿ ಸಹಾಯಕ ನಿರ್ದೇಶಕರಾಗಿರುವ ಡಾಕ್ಟರ್ ವೈ ಡಿ ರಾಜಣ್ಣ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಎಸ್ ಸುಬ್ರಹ್ಮಣ್ಯ. ನಾಳಿನ ಕಾರ್ಯಕ್ರಮದಲ್ಲಿ ಬಹುಬೆಳೆ ಪದ್ಧತಿ ಹಾಗೂ ಫಲವತ್ತತೆಯನ್ನು ಕುರಿತು ಮೈಸೂರು ತಾಲೂಕು ಕಳಲವಾಡಿಯಲ್ಲಿ ಕೃಷಿ ನಡೆಸುತ್ತಿರುವ ಪ್ರಗತಿಪರ ಕೃಷಿಕ ಆರ್ ರೋಹಿತ್ ಅವರೊಂದಿಗಿನ ಮಾತುಕತೆಯ ಮೊದಲ ಭಾಗ ಮೂಡಿಬರಲಿದೆ. ಹಮ್ನೆ ಫಸಲ್ ಬಿಮಾ ಯೋಜನಾ ಕೋ ಅಧಿಕ ಪ್ರಭಾವಿ ಬನಾಯಾ ಉಸ್ಕೆ ದಾಯರೆ ಮೇ ಜಾದಾ ಕಿಸಾನೋ ಕೋ ಲಾಯ್. ಇನ್ನಿಲ್ಲ ಭಯ, ಇನ್ನಿಲ್ಲ ಚಿಂತೆ, ಸಿಕ್ಕಿದೆ ನಮಗೆ ಹೊಸ ಮಾರ್ಗ. ಮಾಡಿಸಿ ನಾವು ಬೆಳೆ ವಿಮೆಯ, ದೂರಾಗಿಸಿದೆವು ರೈತರ ಚಿಂತೆಯ. ಭವಿಷ್ಯವಾಯಿತು ನಿಶ್ಚಿಂತ, ಬೆಳೆಯು ಸುರಕ್ಷಿತ ನಿಶ್ಚಿಂತ, ರೈತ ಬೆಳೆ ವಿಮೆಯಿಂದ ಎಲ್ಲರೂ ತೃಪ್ತ. ಇಂದೇ ಪ್ರಧಾನಮಂತ್ರಿ ಫಸಲು ಬಿಮಾ ಯೋಜನೆಯಡಿ ನೋಂದಾಯಿಸಿಕೊಳ್ಳಿರಿ ಮತ್ತು ನಷ್ಟದಿಂದ ಉಂಟಾಗುವ ಹಾನಿಯಿಂದ ನಿಶ್ಚಿಂತರಾಗಿರಿ. ಸ್ಥಳೀಯ ಪ್ರಕೃತಿ ವಿಕೋಪದಿಂದ ಬೆಳೆ ನಷ್ಟವಾದರೂ ನೀವು ಅದರ ಸರಿಯಾದ ಬೆಲೆಯನ್ನು ಪಡೆಯುವಿರಿ. ಪ್ರಧಾನಮಂತ್ರಿ ಫಸಲು ಬಿಮಾ ಯೋಜನೆಯಡಿ ನೋಂದಾಯಿಸಿಕೊಳ್ಳಲು ಇಂದೇ ಹತ್ತಿರದ ಬ್ಯಾಂಕ್ ಶಾಖೆ, ಸಾಮಾನ್ಯ ಸೇವಾ ಕೇಂದ್ರ, ಗ್ರಾಮ ಒನ್ ಸೆಂಟರ್ ಅಥವಾ ಅಧಿಕೃತ ವಿಮಾ ಸಂಸ್ಥೆಯವರನ್ನು ಸಂಪರ್ಕಿಸಿರಿ. ಏಕೆಂದರೆ ಬೆಳೆಯು ಸುರಕ್ಷಿತ ನಿಶ್ಚಿಂತ, ರೈತ ಬೆಳೆ ವಿಮೆಯಿಂದ ಎಲ್ಲರೂ ತೃಪ್ತ. ಕೃಷಿ ಮತ್ತು ರೈತರ ಕಲ್ಯಾಣ ಖಾತೆ, ಭಾರತ ಸರ್ಕಾರ. ಈಗ ಒಂದು ಜನಪದ ಗೀತೆ. ಕೂಗಿ ಕೂಗಿ ಕರೆಯೋಣ ಕೋಗಿಲೆ ಕಂಠದ ಮಾದಪ್ಪನ, ಕೂಗಿ ಕೂಗಿ ಕರೆಯೋಣ ಕೋಗಿಲೆ ಕಂಠದ ಮಾದಪ್ಪನ. ಕೋಡುಗಲ್ಲ ಮ್ಯಾಲೆ ಆಡುತ್ತ ನಲಿದು ನಾಟ್ಯವನಾಡಿದ ಮಾದೇವನ, ಕೋಡುಗಲ್ಲ ಮ್ಯಾಲೆ ಆಡುತ್ತ ನಲಿದು ನಾಟ್ಯವನಾಡಿದ ಮಾದೇವನ. ನಡುಗಣ್ಣ ಕಿರುಗಣ್ಣ ನಿಜ ಗಂಡನ, ಅರೆಗಣ್ಣ ಕಿರಿಗಣ್ಣ ಸಿರಿಗಣ್ಣನ, ನಡುಗಣ್ಣ ಕಿರುಗಣ್ಣ ನಿಜ ಗಂಡನ, ಅರೆಗಣ್ಣ ಕಿರುಗಣ್ಣ ಸಿರಿಗಣ್ಣನ. ಕೂಗಿ ಕೂಗಿ ಕರೆಯೋಣ ಕೋಗಿಲೆ ಕಂಠದ ಮಾದಪ್ಪನ. ಮುದ್ದು ಮಾದೈನ ಕರೆಯೋಣ, ಮೂರು ಕಣ್ಣಿನ ಮುಗಿಲಿನ ಬಣ್ಣದ ಮುದ್ದು ಮಾದೈನ ಕರೆಯೋಣ, ಮೊಗ್ಗಲ್ಲಿ ಮುಖ ಮುಚ್ಚಿ ಹಿಕ್ಕಲ್ಲಿ ನಲಿದಾಡಿ, ಮೊಗ್ಗಲ್ಲಿ ಮುಖ ಮುಚ್ಚಿ ಹಿಕ್ಕಲ್ಲಿ ನಲಿದಾಡಿ, ಹೆಪ್ಪಿದರಾಗು ತೀಲಿ ಕುಂತಾವನ, ಮೈಕಾರ ಮಾದೇವ ದುಂಡಯ್ಯನ, ಮರಿದೇವ ಸಿರಿದೇವ ಮಾರುದ್ರನ, ಕೂಗಿ ಕೂಗಿ ಕರೆಯೋಣ ಕೋಗಿಲೆ ಕಂಠದ ಮಾದಪ್ಪನ, ಕೂಗಿ ಕೂಗಿ ಕರೆಯೋಣ ಕೋಗಿಲೆ ಕಂಠದ ಮಾದಪ್ಪನ. ಕೋಡುಗಲ್ಲ ಮ್ಯಾಲೆ ಆಡುತ್ತ ನಲಿದು ನಾಟ್ಯವನಾಡಿದ ಮಾದೇವನ, ನಡುಗಣ್ಣ ಕಿರುಗಣ್ಣ ನಿಜ ಗಂಡನ, ಅರೆಗಣ್ಣ ಕಿರಿಗಣ್ಣ ಸಿರಿಗಣ್ಣನ, ನಡುಗಣ್ಣ ಕಿರುಗಣ್ಣ ನಿಜ ಗಂಡನ, ಅರೆಗಣ್ಣ ಕಿರುಗಣ್ಣ ಸಿರಿಗಣ್ಣನ. ಕೂಗಿ ಕೂಗಿ ಕರೆಯೋಣ ಕೋಗಿಲೆ ಕಂಠದ ಮಾದಪ್ಪನ. ಹೊಳೆಯೋಣ ಅಂಗ್ಲಾಚಿ ಬೇಡಿ ಕರೆಯೋಣ, ಮುಂಗಾರ ಮಿಂಚ್ನಂಗೆ ಪಳ್ಪಳ್ಳೆ ಹೊಳೆಯೋಣ ಅಂಗ್ಲಾಚಿ ಬೇಡಿ ಕರೆಯೋಣ, ಇಂಬೆಯ ಹಣ್ಣಂತೆ ವಾಲಾಡಿ ಬರುವಂತ, ಇಂಬೆಯ ಹಣ್ಣಂತೆ ವಾಲಾಡಿ ಬರುವಂತ, ಇಂಬುಳ್ಳ ಹೆತ್ತೈನ ಬಿಡೋಣ, ಗಂಡು ವೀರ ದುಂಡಯ್ಯನ ದುಂಡು ಮುಖದ ಚೆಲುವ ಮಾದಪ್ಪನ, ಐ ಕೂಗಿ ಕೂಗಿ ಕರೆಯೋಣ ಕೋಗಿಲೆ ಕಂಠದ ಮಾದಪ್ಪನ, ಕೂಗಿ ಕೂಗಿ ಕರೆಯೋಣ ಕೋಗಿಲೆ ಕಂಠದ ಮಾದಪ್ಪನ. ಕೋಡುಗಲ್ಲ ಮ್ಯಾಲೆ ಆಡುತ್ತ ನಲಿದು ನಾಟ್ಯವನ್ನಾಡಿದ ಮಾದೇವನ, ನಡುಗಣ್ಣ ಕಿರುಗಣ್ಣ ನಿಜ ಗಂಡನ, ಅರೆಗಣ್ಣ ಹಿರಿಗಣ್ಣ ಸಿರಿಗಣ್ಣನ, ಕಿರುಗಣ್ಣ ನಿಜ ಗಂಡನ, ಅರೆಗಣ್ಣ ಕಿರುಗಣ್ಣ ಸಿರಿಗಣ್ಣನ.